ಇದರಲ್ಲಿ ಏನೆಲ್ಲ ಒಂದು ನೀತಿ ನಿಯಮಗಳು ಇದಾವೆ ಅಂತಕ್ಕಂತ ವಿಚಾರವಾಗಿ? ಖಂಡಿತ ಸರ್, ಮೊದಲೆಲ್ಲ ಏನು ಬಂದಂತಹ ಕೃಷಿ ನೀತಿಗಳಿದಾವೆ ಅವು ಬೆಳೆಗಳು ಬೆಳೆಯತಕ್ಕಂತ ಕ್ರಮಗಳ ಬಗ್ಗೆ ಹೆಚ್ಚಿನ ಒಂದು ಗಮನ ನೀಡ್ತಾ ಇದ್ದವು. ಬೆಳೆಗೆ ಸ್ಪರ್ಧಾತ್ಮಕ ಬೆಲೆ ಪಡೆಯುವುದು ಹೇಗೆ ಎಂಬುದನ್ನ ಮರೆತಂತೆ ಕಾಣಿಸ್ತಾ ಇತ್ತು. ಯಾಕಂದ್ರೆ ರಾಜ್ಯಗಳ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಗಳು, ಕೇಂದ್ರದ ಕೃಷಿ ಸಚಿವಾಲಯವು ರೈತರಿಗೆ ಮಾರುಕಟ್ಟೆಯ ಬಗ್ಗೆ ಗಮನ ನೀಡುವಂತೆ ತರಬೇತಿ ನೀಡಲಿಲ್ಲ. ಇದರಿಂದಾಗಿ ರೈತ ಬಡವನಾದ. ಇಲ್ಲಿ ರೈತರು ನಷ್ಟ ಅನುಭವಿಸಿದರೆ ವ್ಯಾಪಾರಿಗಳು ಮಾತ್ರ ಲಾಭ ಮಾಡಿಕೊಂಡ್ರು. ಸೊ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ನೋಡಿದರೂ ಸಹಿತ ಕೃಷಿ ತೋಟಗಾರಿಕೆ ಉತ್ಪಾದನಾ ತಂತ್ರಜ್ಞಾನದ ವಿಸ್ತರಣೆ ಸಲುವಾಗಿ, ಸಬ್ಸಿಡಿ ವಿಸ್ತರಣೆ ಮಾಡುವ ಸಲುವಾಗಿ ಅನುದಾನ ಇರುತ್ತದೆ. ಆದರೆ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಯಾವುದೇ ತಂತ್ರಜ್ಞಾನಗಳ ವಿಸ್ತರಣೆ ಮಾಡಲಿಕ್ಕೆ ಯಾವುದೇ ಅನುದಾನ ಇರತಕ್ಕಂಥದ್ದು ಇಲ್ಲ. ಆದ್ದರಿಂದ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಹೊಸ ಕೃಷಿ ಸುಧಾರಣೆಗಳೇನು ಬಂದಿದ್ದಾವೆ ಅವು ಕೃಷಿ ಮಾರಾಟಕ್ಕೆ ಅನುಕೂಲ ಆಗಿರತಕ್ಕಂಥ ಒಂದು ಸುಧಾರಣೆಗಳು ಇದ್ದಾವೆ ಅಂತ ನನ್ನ ಒಂದು ಇಚ್ಛೆ. ಇತ್ತೀಚೆಗೆ ರಾಷ್ಟ್ರಪತಿಯವರು ಅಂಕಿತವನ್ನ ಹಾಕಿ 3 ಮಹತ್ವದ ಕೃಷಿ ವಿಧೇಯಕಗಳನ್ನ ಮಾಡಿದರು. ಯಾವ ಇವು ಕೃಷಿ ವಿಧೇಯಕಗಳು 3? ಆ 3 ಕೃಷಿ ವಿಧೇಯಕಗಳಂದ್ರೆ, 1 ರೈತರ ಉತ್ಪಾದನಾ ವ್ಯಾಪಾರ ಮತ್ತು ವಾಣಿಜ್ಯ ಪ್ರೋತ್ಸಾಹ ಮತ್ತು ನೆರವು ಮಸೂದೆ, ಇದು ಒಂದು ಮಸೂದೆ. ಇನ್ನೊಂದು, 2ನೇದಾಗಿ ರೈತರ ಸಬಲೀಕರಣ ಮತ್ತು ಸಂರಕ್ಷಣೆ, ಬೆಲೆ ಭರವಸೆ ಒಪ್ಪಂದ ಮತ್ತು ಕೃಷಿ ಸೇವೆ ಒದಗಿಸತಕ್ಕಂಥ ಒಂದು ಮಸೂದೆ. ಇನ್ನೊಂದು ಮಸೂದೆ, ಈ ಅಗತ್ಯ ವಸ್ತುಗಳ ತಿದ್ದುಪಡಿ ಮಾಡಿದರು, ಅಗತ್ಯ ವಸ್ತುಗಳ ಕಾಯ್ದೆಯ ತಿದ್ದುಪಡಿ ಮಸೂದೆ, ಅದು ಒಂದು. ಈ 3 ಹೊಸ ವಿಧೇಯಕಗಳನ್ನು ಇತ್ತೀಚೆಗೆ ರಾಷ್ಟ್ರಪತಿಯವರು ಅಂಕಿತ ಮಾಡಿದಂಥ 3 ಕೃಷಿ ವಿಧೇಯಕಗಳು. ಈ ಒಂದು ಹೊಸ 3 ಕೃಷಿ ಮಸೂದೆಗಳು ಅಥವಾ ವಿಧೇಯಕಗಳು ಕೃಷಿ ಮಾರಾಟದ ಆಚರಣೆಗಳಲ್ಲಿ ಬದಲಾವಣೆ ತರಲಿಕ್ಕೆ ಸಹಾಯ ಮಾಡ್ತಾವಂತೀರಾ, ಹೇಗೆ ತಾವು? ಇವು ಖಂಡಿತ ಬದಲಾವಣೆ ತರಲಿಕ್ಕೆ ಸಹಾಯ ಮಾಡುತ್ತವೆ ಅಂತ ಒಂದು ನನ್ನ ಭರವಸೆ. ಯಾಕೆಂದರೆ ಮೊದಲು ರೈತರಿಗೆ ತಾವು ಬೆಳೆದಂಥ ಕೃಷಿ ಅಥವಾ ತೋಟಗಾರಿಕೆ ಉತ್ಪನ್ನಗಳನ್ನು ಮಾರಾಟ ಮಾಡಲು ಕೇವಲ ಒಂದೇ ಒಂದು ಮಾರ್ಗವಿತ್ತು. ಆ ಏಕಮಾತ್ರ ಮಾರ್ಗ ಅಂದರೆ APMCಗಳ ಮಾರುಕಟ್ಟೆ ಯಾರ್ಡ್ಗಳಿಗೆ ಈ ಕೃಷಿ ಉತ್ಪನ್ನಗಳನ್ನು ಒಯ್ದು ಅಲ್ಲಿ ಕಮಿಷನ್ ಏಜೆಂಟ್ರ ಮೂಲಕ ಮಾರಾಟ ಮಾಡಬೇಕಾಗಿತ್ತು. ಆದರೆ ಈ ಹೊಸ ಶಾಸನಗಳು ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲು ಹೆಚ್ಚಿನ ಒಂದು ಅವಕಾಶಗಳನ್ನು ಕಲ್ಪಿಸಿವೆ. ಈಗ ಮೊದಲನೇದಾಗಿ, ಮೊದಲನೇ ಒಂದು ಶಾಸನ ಅಥವಾ ಹೊಸ ಕಾನೂನು ಏನು ಬಂದಿದೆ ಅಂದರೆ, ಹೊಸ ಶಾಸನ ಅಂದರೆ ರೈತರ ಉತ್ಪಾದನಾ ವ್ಯಾಪಾರ ಮತ್ತು ವಾಣಿಜ್ಯ ಪ್ರೋತ್ಸಾಹ ಮತ್ತು ನೆರವು, ಈ ಒಂದು ಶಾಸನದಿಂದ ಅನುಕೂಲತೆಗಳು ಯಾವ್ಯಾವ ಆಗ್ತಂತ ರೈತರಿಗೆ? ಈ ಒಂದು ಶಾಸನದಿಂದ ಯಾವ ರೀತಿ ಅನುಕೂಲ ಆಗ್ತದೆ ಅಂದರೆ, ಮೊದಲು ಏಕಮಾತ್ರ ಒಂದು ಮಾರ್ಗ ಇತ್ತು ಅಂತ ತಮಗೆ ಹೇಳಿದ್ದೆ, APMCಗಳ ಮುಖಾಂತರ ಮಾರುಕಟ್ಟೆ ಮಾರಾಟ. ಅದರ ಜೊತೆಗೆ ಮತ್ತೆ ಬೇಕಾದಷ್ಟು ಅವಕಾಶಗಳು, 2-3 ಮಾರ್ಗಗಳು, ಹೆಚ್ಚಿನ ಒಂದು ಮಾರ್ಗಗಳು ಇದಕ್ಕೆ ಇದೆ. ಉದಾಹರಣೆಗೆ ಹೇಳಬೇಕಂದ್ರೆ, ಮಾರ್ಗ 1 ಹಳೆ ಒಂದು ಮಾರ್ಗ ಏನಿದೆ, APMCಗಳ ಮಾರುಕಟ್ಟೆ ಯಾರ್ಡ್ಗಳಲ್ಲಿ ಮಾರಾಟ ಮಾಡೋದು. ರೈತರು APMC ಯಾರ್ಡ್ನಲ್ಲಿ ಇರತಕ್ಕಂಥ ಕಮಿಷನ್ ಏಜೆಂಟ್ರು, ಕಮಿಷನ್ ಏಜೆಂಟ್ರು ಅಂದರೆ ಲೈಸೆನ್ಸ್ ಪಡೆದಂಥ ಕಮಿಷನ್ ಏಜೆಂಟ್ರ ಮುಖಾಂತರ ಖರೀದಿದಾರಿಗೆ ತಲುಪಿಸ್ತಕ್ಕಂಥ ಒಂದು ಮಾರ್ಗ ಇತ್ತು ಈ ಒಂದು ಮಾರ್ಗ. ಇದರ ಜೊತೆಗೆ ಇನ್ನೂ 2-3 ಮಾರ್ಗಗಳು ಅಂದರೆ, APMC ಮಾರುಕಟ್ಟೆ ಯಾರ್ಡ್ಗಳ ಹೊರಗಡೆ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡತಕ್ಕಂಥದ್ದು 2ನೇ ಮಾರ್ಗ. ಆಮೇಲೆ 3ನೇ ಮಾರ್ಗ ಏನು ಹೇಳಬೇಕಂದ್ರೆ, ವಿದ್ಯುನ್ಮಾನ ಕೃಷಿ ಮಾರಾಟ ವೇದಿಕೆ ಮೂಲಕ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗತಕ್ಕಂಥದ್ದು. ಆಮೇಲೆ 4, ಗುತ್ತಿಗೆ ಕೃಷಿ. ಈ ಗುತ್ತಿಗೆ ಕೃಷಿಯ ಒಂದು ವಿವರಣೆ ನಮ್ಮ 2ನೇ ಕಾಯ್ದೆಯಲ್ಲಿ ಬರ್ತದೆ, ಈ ಮೊದಲನೇ ಕಾಯ್ದೆಗಿಂತಲೂ 2ನೇ ಕಾಯ್ದೆಯಲ್ಲಿ ಬರ್ತದೆ. ಅಂದರೆ ಒಟ್ಟಾರೆ ಹೊಸ ಶಾಸನಗಳು ಹೊಸ ಹೊಸ ಮಾರ್ಗಗಳಿಂದ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಒಂದು ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿವೆ. ಈಗ ರೈತರಲ್ಲಿ ಒಂದು ವಿಚಾರ ಏನಂತಂದರೆ, ಈ ಹೊಸ ಕಾಯ್ದೆ ಬಂದ ಮೇಲೆ APMCಗಳು ಬಂದು ಆಗ್ತವೆ ಅಂತಕ್ಕಂಥ ವಿಚಾರ ಹೇಗಂತಿರ್ತಾವು? APMCಗಳು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾವ ಮೊದಲಿನಂತೆ ಅಂತೀರಾ? ಹೇಗೆ APMCಗಳು ಮೊದಲಿನಂತೆಯೇ ಕಾರ್ಯನಿರ್ವಹಿಸ್ತವೆ? ಯಾಕೆಂದರೆ ಭಾರತ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಹೊಸ ಕಾನೂನು ಪ್ರಕಾರ APMCಗಳನ್ನು ರದ್ದುಪಡಿಸಿಲ್ಲ, ಅವುಗಳು ಈಗಿರುವಂತೆಯೇ ಮುಂದುವರಿಸಲಾಗಿದೆ. ಹೀಗಾಗಿ APMCಗಳ ಕಾರ್ಯನಿರ್ವಹಣೆಗೆ ಯಾವುದೇ ಥರದಂಥ ತೊಂದರೆ ಆಗಿಲ್ಲ. ಈ ಹಿಂದೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದ್ದವೋ ಹಾಗೆಯೇ ಮುಂದುವರಿಸಲಾಗಿದೆ. ಅಂದರೆ ರೈತರು ತಮಗೆ ಸರಿ ಅನಿಸಿದರೆ APMC ಮಾರುಕಟ್ಟೆಗೂ ಸಹಿತ ಈ ಒಂದು ಕೃಷಿ ಉತ್ಪನ್ನಗಳನ್ನು ಆ ಮಾರುಕಟ್ಟೆ ಯಾರ್ಡ್ಗಳಿಗೆ ಹೋಗಿ ಮಾರಾಟ ಮಾಡಬಹುದು. ಈ ಒಂದು ಹೊಸ ಕಾನೂನು ಪ್ರಕಾರ ಮಾರಾಟ ಮಾಡಲಿಕ್ಕೆ ಇರತಕ್ಕಂಥ ಇತರೆ ಮಾರ್ಗಗಳು ಯಾವ? ಈಗ APMCಯಲ್ಲಿ ಮಾರಬಹುದು ಅಂತಕ್ಕಂಥ ಒಂದು, ಮತ್ತು ಬೇರೆ ಬೇರೆ ಮಾರ್ಗಗಳು ಯಾವ್ದಾವಂತೀರಿ? ಬೇರೆ ಬೇರೆ ಮಾರ್ಗ ಅಂದ್ರೆ ಈ ಹೊಸ ಶಾಸನಗಳ ಪ್ರಕಾರ ಎಪಿಎಂಸಿ ಮಾರುಕಟ್ಟೆ ಯಾರ್ಡ್ಗಳ ಹೊರಗಡೆ ಮಾರಾಟ ಮಾಡತಕ್ಕಂಥದ್ದು, ಆಮೇಲೆ ಆಗಲೇ ತಮಗೆ ತಿಳಿಸಿದಂಗೆ ವಿದ್ಯುನ್ಮಾನ ಕೃಷಿ ಮಾರಾಟ ವೇದಿಕೆ ಮೂಲಕ, ಆಮೇಲೆ ಗುತ್ತಿಗೆ ಕೃಷಿ ಮೂಲಕ ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ನಿಮಗೆ ಮಾರ್ಗ ಎರಡರ ಪ್ರಕಾರ ಮಾರಾಟ ಮಾಡೋದು, ಎಪಿಎಂಸಿ ಯಾರ್ಡ್ನಿಂದ ಹೊರಗಡೆ ಮಾರಾಟ ಮಾಡುವುದು ಅಂದ್ರೆ ಯಾವ ರೀತಿ ಮಾಡಬಹುದು ಅಂತ ನೀವು ಕೇಳಬಹುದು. ಅದೇ ತರ ಹೇಳ್ಬೇಕಂದ್ರೆ ಮೊದಲಿನ ಶಾಸನ ಅಂದ್ರೆ ನಮ್ಮ ಒಂದು 1966 ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಶಾಸನ ಇತ್ತು, ಕರ್ನಾಟಕ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣ ಮತ್ತು ಅಭಿವೃದ್ಧಿ. ಈ ಒಂದು ಶಾಸನ 1966 ಪ್ರಕಾರ ರೈತರು ಎಪಿಎಂಸಿಗಳ ಮಾರುಕಟ್ಟೆ ಯಾರ್ಡ್ಗಳಲ್ಲಿ ಒಯ್ದು ಮಾರಾಟ ಮಾಡುವುದು ಕಡ್ಡಾಯವಾಗಿತ್ತು. ಆದರೆ ಈಗ ಹೊಸ ಶಾಸನದಲ್ಲಿ ರೈತರು ತಾವೇ ಹೊಸ ಖರೀದಿದಾರನ ಹುಡುಕೊಂಡು ಮಾರಾಟ ಮಾಡಬಹುದು. ಯಾವುದು ರೈತರು ಮಾರಾಟ ಮಾಡಬೇಕಾದ್ರೆ ಯಾವುದೇ ಲೈಸೆನ್ಸ್ ಇರತಕ್ಕಂತ ಅವಶ್ಯಕತೆ ಇಲ್ಲ. ರೈತರು ರೈಸ್ ಮಿಲ್ಗಳಿಗೆ ಮಾರಾಟ ಮಾಡಬಹುದು, ದ್ವಿದಳ ಧಾನ್ಯ ಉತ್ಪಾದನೆ ಮಾಡತಕ್ಕಂಥವ್ರು ದಾಲ್ ಮಿಲ್ಗಳಿಗೆ ಮಾರಾಟ ಮಾಡಬಹುದು, ಅದೇ ರೀತಿ ಎಣ್ಣೆಕಾಳು ಉತ್ಪಾದನೆ ಮಾಡತಕ್ಕಂಥವ್ರು ಎಣ್ಣೆ ಮಿಲ್ಗಳಿಗೆ ಉತ್ಪಾದನೆ ಮಾರಾಟ ಮಾಡಬಹುದು, ಆಮೇಲೆ ಹತ್ತಿ ಬೆಳೆತಕ್ಕಂಥ ರೈತರು ಹತ್ತಿ ಜೀನ್ಗಳಿಗೆ ನೇರವಾಗಿ ತೆಗೆದುಕೊಂಡು ಹೋಗಿ ಮಾರಾಟ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇದಲ್ಲದೇ ಬೇರೆ ಕೃಷಿ ತೋಟಗಾರಿಕೆ ಉತ್ಪನ್ನಗಳು ಅವುಗಳಿಗೆ ಕೆಲವೊಂದು ಸಂಸ್ಕರಣೆ ಅವಶ್ಯಕತೆ ಇರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಈ ಸಂಸ್ಕರಣಾ ಘಟಕಗಳ ಪ್ರತಿನಿಧಿಗಳೇ ಬಂದು ಹಳ್ಳಿಗಳಿಂದ ಬಂದು ಖರೀದಿ ಮಾಡತಕ್ಕೊಂಡು ಹೋಗ್ತಕ್ಕಂತ ಒಂದು ಅನುಕೂಲತೆಯನ್ನು ಈ ಒಂದು ಶಾಸನದಲ್ಲಿ ಮಾಡಲಾಗಿದೆ. ಅಂದ್ರೆ ರೈತರಿಂದ ನೇರವಾಗಿ ಸಂಸ್ಕರಣಾ ಘಟಕಗಳೇ ಇರಬಹುದು ಅಥವಾ ಸಂಸ್ಕರಣಾ ಘಟಕಗಳ ಪ್ರತಿನಿಧಿಗಳೇ ಬಂದು ಖರೀದಿ ಮಾಡತಕ್ಕಂತ ಒಂದು ಅವಕಾಶ ಇದರಲ್ಲಿ ಇದೆ. ಅದೇ ತೆರನಾಗಿ ರೈತ ಖರೀದಿದಾರರು ಹಳ್ಳಿಗಳಿಗೆ ಹೋಗಿ ಹಳ್ಳಿಗಳಲ್ಲೇ ರೈತರ ಸರಕನ್ನು ಖರೀದಿಸಲು ಅವಕಾಶ ಮಾಡಿಕೊಳ್ಳಲಾಗಿದೆ. ಸೊ ಖರೀದಿದಾರರು ಹಳ್ಳಿಗಳಿಗೆ ರೈತರ ಕಣಗಳಿಗೆ ಕಣ ಇರ್ತ ಹೇಳ್ತೇವೆ ನಾವು ರಾಶಿ ಕಣಗಳಿಗೆ ಅಲ್ಲಿ ಹೋಗ್ಬೋದು, ಸೈಲೋಸ್ ಅಂತ ಹೇಳ್ತೀವಿ ಅಲ್ಲಿ ಹೋಗ್ಬೋದು, ಅಲ್ಲಿ ಹೋಗಿ ತಮ್ಮ ಕೃಷಿ ಬೇಕಾದಂತಹ ಕೃಷಿ ಉತ್ಪನ್ನಗಳನ್ನ ಖರೀದಿಸಲಿಕ್ಕೆ ಅವಕಾಶ ಇದೆ. ಈಗ ತಾವು ಹೇಳಿದ್ರೆ ಖರೀದಿದಾರರು ಎಲ್ಲಿ ಬೇಕಾದಲ್ಲಿ ಹೋಗಿ ಖರೀದಿ ಮಾಡಬಹುದು ಅಂತಕ್ಕಂಥ ಈ ಖರೀದಿದಾರರು ಅಂದ್ರೆ ಯಾರು? ಇಲ್ಲಿ ಎಪಿಎಂಸಿ ಮಾರುಕಟ್ಟೆ ಹೊರಗಡೆ ರೈತರ ಉತ್ಪನ್ನಗಳನ್ನ ಯಾರು ಖರೀದಿ ಮಾಡ್ತಾರೆ? ಇಲ್ಲಿ ಏನು ನಿರ್ಬಂಧ ಇದೆಯಾ, ಇವರೇ ಖರೀದಿ ಮಾಡಬೇಕು, ಇಂಥವರೇ ಮಾಡಬೇಕು, ಇವರಿಗೆ ಇಂಥ ಅರ್ಹತೆಗಳು ಇರಬೇಕು ಅಂತಕ್ಕಂಥದ್ದು ಏನಾದ್ರು ಕಾನೂನಲ್ಲಿ ಪರಿಗಣನೆ ಮಾಡಲಾಗಿದೆ ಅಂತೀರ ಹೇಗೆ? ಆ ತರವಾದಂತ ಏನು ಕಡ್ಡಾಯವಾದ ನಿಯಮವಿಲ್ಲ, ಆದರೆ ಬಹಳ ಸಡಿಲುಗೊಳಿಸಲಾಗಿದೆ. ಯಾಕಂದ್ರೆ ಎಪಿಎಂಸಿ ಮಾರುಕಟ್ಟೆ ಯಾರ್ಡ್ ಹೊರಗೆ ರೈತರಿಂದ ಉತ್ಪನ್ನಗಳನ್ನು ಖರೀದಿಸಲು ಎಪಿಎಂಸಿಯಿಂದ ಲೈಸೆನ್ಸ್ ಪಡಿಸಬೇಕಾದಂತ ಒಂದು ಅವಶ್ಯಕತೆ ಇಲ್ಲ. ಅದೇ ರೀತಿ ಖರೀದಿ ಮಾಡತಕ್ಕಂತ ಖರೀದಿದಾರರು ಕೇವಲ ಒಂದು ಭಾರತ ಸರ್ಕಾರದ ಆದಾಯ ತೆರಿಗೆ ಇಲಾಖೆಯವರು ನೀಡತಕ್ಕಂಥ ಒಂದು ಪ್ಯಾನ್ ಕಾರ್ಡ್, ಆ ಪ್ಯಾನ್ ಕಾರ್ಡ್ ಇದ್ದ ಹೊಂದಿರತಕ್ಕಂಥವ್ರು ಈ ಒಂದು ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಲಿಕ್ಕೆ ಈ ಪ್ಯಾನ್ ಕಾರ್ಡ್ ಮಾತ್ರ ಕಡ್ಡಾಯ ಮಾಡಿದ್ದಾರೆ. ಎಪಿಎಂಸಿಯಿಂದ ಯಾವುದೇ ಲೈಸೆನ್ಸ್ ಬೇಕಾಗಿಲ್ಲ. ಹೊಸ ಒಂದು ಶಾಸನದ ಪ್ರಕಾರ ರೈತರು ತಮ್ಮ ಉತ್ಪನ್ನಗಳನ್ನು ಮಾರುವಾಗ ಚೌಕಾಸಿ ಮಾಡಬೇಕಾಗತ್ತ, ನೀವು ಯಾರು ಏನು ಹೇಗೆ ತಗೋತೀರಿ ಅಂತಕ್ಕಂಥದ್ದು ಚೌಕಾಸಿ ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲಿ ಕಾನೂನಲ್ಲಿದೆ ಅಂತೀರಾ ಹೇಗೆ? ಒಂದೇಳೆ ಇಲ್ಲಿ ಮಾರಾಟ ಮಾಡ್ತಕ್ಕಂಥ ವೆಚ್ಚ, ಈಗ ನೋಡ್ರಿ ಎಪಿಎಂಸಿಗೆ ಹೋದರೆ ಸಾಕಷ್ಟು ಖರ್ಚು ವೆಚ್ಚಗಳಾಗ್ತಾ ಇದ್ದವು, ಇಲ್ಲಿ ಯಾವ ರೀತಿ ಒಂದು ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಇಲ್ಲೆಲ್ಲ? ತಮ್ಮ ಒಂದು ಎರಡೂ ಪ್ರಶ್ನೆಗಳಿಗೆ ಉತ್ತರ ಅಂದರೆ ಮೊದಲಿಗೆ ನಾನು ಮಾರಾಟ ವೆಚ್ಚದ ಕಡಿಮೆ ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದು ಹೇಳ್ತೀನಿ. ಖರೀದಿದಾರರು ಈಗ ಹಳ್ಳಿಗಳಿಗೆ ಹೋಗ್ಬೋದು, ಹಳ್ಳಿಯಲ್ಲಿರ್ತಕ್ಕಂಥ ರೈತರ ಗೋದಾಮುಗಳಿಂದ ಖರೀದಿ ಮಾಡ್ಬೋದು ಅಥವಾ ಕಣಗಳಿಂದ ಖರೀದಿ ಮಾಡ್ಬೋದು. ಇದು ರೈತರ ಜಾಗದಲ್ಲಿ ಅಂದರೆ ಫಾರ್ಮ್ ಗೇಟಿಗೆ ಹೋಗಿ ಖರೀದಿ ಮಾಡುವುದರಿಂದ ರೈತರಿಗೆ ತಗಲ್ತಕ್ಕಂಥ ಸಾಗಾಣಿಕಾ ವೆಚ್ಚ, ಹಮಾಲಿ ಖರ್ಚು, ತೂಕದ ಖರ್ಚು, ಆಮೇಲೆ ಸ್ಯಾಂಪಲ್ ಅಂತ ಕಲೆಕ್ಟ್ ಮಾಡ್ತಿರ್ತಾರೆ, ಸ್ಯಾಂಪಲ್ಗಳ ಮೂಲಕ ಖರೀದಾರರು ಸಂಗ್ರಹಿಸಿರ್ತಕ್ಕಂಥ ಸರಕಿನ ಪ್ರಮಾಣ ಮತ್ತು ಎಲ್ಲಕ್ಕೂ ಮಿಗಿಲಾಗಿ ಕಮಿಷನ್, ಇವೆಲ್ಲ ಕಮಿಷನ್ನ ಇವು ಎಲ್ಲ ತಕ್ಕಂಥ ಈ ಮಾರಾಟಕ್ಕೆ ತಗಲ್ತಕ್ಕಂಥ ವೆಚ್ಚಗಳನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಉಳಿತಾಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಅಂದರೆ ಮಾರಾಟ ವೆಚ್ಚ ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಅವಕಾಶ ಇದೆ. ಆಮೇಲೆ ಇನ್ನೊಂದು ನಾವು ಕೆಲವೊಂದು ಅಧ್ಯಯನಗಳ ಪ್ರಕಾರ ನೋಡಿದರೆ ಹಲವಾರು ಅಧ್ಯಯನಗಳು ಏನು ಹೇಳಿದವು ಅಂದರೆ ಹಳ್ಳಿಗಳಲ್ಲಿ ಮಾರೋದರಿಂದ ಎಪಿಎಂಸಿಗಳಲ್ಲಿ ಮಾರಾಟ ಮಾಡಿದಾಗ ದೊರೆತಕ್ಕಂಥ ಬೆಲೆ ಏನಿದೆ ಅದಕ್ಕಿಂತಲೂ 8-10% ಹೆಚ್ಚು ಹಣ ದೊರೆಯುವುದಾಗಿ ತಿಳಿದು ಬಂದಿದೆ. ಅಂದರೆ ಹಳ್ಳಿಗಳಲ್ಲಿ ಮಾರಾಟ ಮಾಡೋದರಿಂದ ಯಾಕಂದರೆ ಈ ವೆಚ್ಚಗಳನ್ನು ಕಡಿಮೆ ಮಾಡಿ ಹೆಚ್ಚಿನ ಒಂದು ಬೆಲೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ತಮ್ಮ ಇನ್ನೊಂದು ಪ್ರಶ್ನೆ ಚೌಕಾಸಿ ಮಾಡತಕ್ಕಂಥ ಸಾಮರ್ಥ್ಯ, ಚೌಕಾಸಿ ಮಾಡತಕ್ಕಂಥ ಸಾಮರ್ಥ್ಯ ಹೆಚ್ಚಿಗೆ ಆಗ್ತದೆ. ಯಾಕಂದರೆ ನಾವು ಅದರಲ್ಲಿ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ ಬಾರ್ಗೇನಿಂಗ್ ಪವರ್ ಆಫ್ ದಿ ಅದೇ ಹೇಳ್ತಿರ್ತಾರೆ ನೋಡ್ರಿ, ಅಲ್ಲಿ ಮೊನ್ನೆ ಖರೀದಿ ಮಾಡಿದರೆ ರೇಟ್ ಜಾಸ್ತಿ ಇತ್ತು, ನೀವು ಕಡಿಮೆ ರೇಟಿಗೆ ತಗೋತಾ ಇದ್ದೀರಿ, ಕೊಡೋದಿಲ್ಲ ನಾವು ಅಂತಕ್ಕಂಥದ್ದು, ಅಲ್ಲಿ ರೇಟ್ ಜಾಸ್ತಿ ಇದೆ ಆ ರೇಟಿಗೆ ತಗೊಳ್ಳಿ, ಚೌಕಾಸಿ ಮಾಡ್ತಕ್ಕಂಥ ವಿಚಾರ ಇದು. ಹಾಂ, ಚೌಕಾಸಿ ಮಾಡಲಿಕ್ಕೆ ಸಾಧ್ಯ ಇದೆ, ಯಾಕಂದರೆ ಹಳ್ಳಿಗಳಲ್ಲಿ ರೈತರ ಒಂದು ಜಾಗದಲ್ಲಿಯೇ ಖರೀದಾರರು ಬಂದು ಖರೀದಿ ಮಾಡುವಾಗ ರೈತನು ತನಗೆ ಒಪ್ಪದಂತಹ ಬೆಲೆ ಇದ್ರೆ ಅವನು ತಿರಸ್ಕಾರ ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ಅವನು ತನಗೆ ಬೆಲೆಗೆ ಸಮರ್ಪಕವಾದ ಬೆಲೆ ಸಿಗುವವರೆಗೆ ಅವನು ಕಾಯಬಹುದು, ಯಾಕಂದ್ರೆ ಅವನು ಯಾವುದೇ ತರನಾದಂತಹ ವೆಚ್ಚವನ್ನ ಹಾಕಿರುವುದಿಲ್ಲ. ಆ ಒಂದು ಕಾರಣದಿಂದ ಈ ಚೌಕಾಸಿ ಮಾಡಲಿಕ್ಕೆ ಅಂದ್ರೆ ಅವನ ಒಂದು ಬಾರ್ಗೇನಿಂಗ್ ಕೆಪಾಸಿಟಿ ಹೆಚ್ಚಿಗಾಗ್ತದೆ, ತನಗೆ ಸಮರ್ಪಕವಾದ ಬೆಲೆ ಸಿಗುವವರೆಗೆ ಅವನು ಚೌಕಾಸಿ ಮಾಡತಕ್ಕಂಥ ಒಂದು ಸಾಮರ್ಥ್ಯ ಅವನಲ್ಲಿ ಹೆಚ್ಚಿಗಾಗ್ತದೆ. ಯಾಕಂದ್ರೆ ಒಬ್ಬ ರೈತ ಅದೇ 2-3 ಕ್ವಿಂಟಲ್ ನೀವು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಾಗ ಅವನಿಗೆ ಚೌಕಾಸಿ ಮಾಡತಕ್ಕಂಥ ಸಾಮರ್ಥ್ಯ ಇರೋದಿಲ್ಲ, ಯಾಕಂದ್ರೆ ಅವನ ಕ್ವಾಂಟಿಟಿ ಬಹಳ ಕಡಿಮೆ ಇರ್ತದೆ. ಅದೇ ತೆರನಾಗಿ ಅವು ಖರೀದಿದಾರ ಇಲ್ಲಿಗೆ ಬಂದ್ರೆ ಅದು ಒಂದು ಸಾಮರ್ಥ್ಯ, ಅವನು ಮಾರಬಹುದು ಇಲ್ಲ ಬಿಡಬಹುದು, ಯಾಕಂದ್ರೆ ಅವನು ಯಾವುದೇ ತರನಾದ ಒಂದು ವೆಚ್ಚವನ್ನು ಹಾಕಿರೋದಿಲ್ಲ. ಈಗ ಚೌಕಾಸಿ ಮಾಡತಕ್ಕಂಥ ಸಾಮರ್ಥ್ಯನೂ ಸಹಿತ ಇದರಿಂದ ಹೆಚ್ಚಿಗಾಗ್ತದೆ. ಇಲ್ಲಿ ಸ್ಪರ್ಧಾತ್ಮಕ ಬೆಲೆಗಳು ಸಿಗ್ತಾವಂತೀರಾ? ಎ ಪಿ ಎಂ ಸಿ ಅಲ್ಲಿ ಆದ್ರೆ ಏನಾಗುತ್ತೆ, ಅಲ್ಲಿ ಖರೀದಿದಾರ ಜಾಸ್ತಿ ಇರ್ತಾರೆ, ಬೇರೆ ಬೇರೆ ರೇಟ್ಗಳನ್ನು ಹಾಕ್ತಿರ್ತಾರೆ. ಆದ್ರೆ ಇಲ್ಲಿ ಹಳ್ಳಿಯಲ್ಲಿ ಯಾರೋ ಒಬ್ಬ ಖರೀದಾರ ಬಂದು ರೈತರ ಉತ್ಪನ್ನವನ್ನು ಖರೀದಿ ಮಾಡುವಾಗ ಅವ ಹೇಳಿದ ಬೆಲೆಗೆ ರೈತರು ಒಪ್ಕೋಬೇಕಾಗತ್ತ ಇಲ್ಲಿ, ಅಥವಾ ರೈತರು ಹೇಗೆ ರಿಜೆಕ್ಟ್ ಮಾಡ್ತಾರ? ಸ್ಪರ್ಧಾತ್ಮಕ ಬೆಲೆ ರೈತರಿಗೆ ಸಿಗತದಂತೆ ಈ ಕಾನೂನಲ್ಲಿ ಹೇಗೆ? ಸ್ಪರ್ಧಾತ್ಮಕ ಬೆಲೆ ಸಿಗಲಿಕ್ಕೆ ಒಂದು ಅನುಕೂಲ ಯಾವ ರೀತಿ ಇದೆ ಅಂತಂದ್ರೆ, ಇವತ್ತು ಒಬ್ಬ ಖರೀದಾರ ಬರಬಹುದು, ಆ ಖರೀದಾರರಿಗೆ ಕೊಡತಕ್ಕಂಥ ಬೆಲೆ ರೈತನಿಗೆ ಒಪ್ಪಿಗೆ ಆಗದೆ ಇರತಕ್ಕಂಥದ್ದು, ಆವಾಗ ಅವನು ತಿರಸ್ಕಾರ ಮಾಡಬಹುದು. ಯಾಕಂದ್ರೆ ಅವನಿಗೆ ತಾಳತಕ್ಕಂಥ ಒಂದು ಸಾಮರ್ಥ್ಯ ಅವನಲ್ಲಿ ಇದ್ರೆ ಅವನು ಇನ್ನೂ ಮುಂದಿನ ಬೆಲೆ ಹೆಚ್ಚಿಗೆ ಬರತಕ್ಕಂಥ ಒಂದು ಬೆಲೆಗಳ ಬಗ್ಗೆ ಅವನು ಕಾಯಬಹುದು. ಯಾಕಂದ್ರೆ ಅವನು ಯಾವುದೇ ತರನಾದ ವೆಚ್ಚ ಹಾಕಿರುವುದಿಲ್ಲ, ಅದರ ಸಲುವಾಗಿ ಅವನು ಖರೀದಾರ ಕೊಡತಕ್ಕಂಥ ಒಂದು ಬೆಲೆ ಅವನಿಗೆ ಸಮರ್ಪಕವಾಗಿ ಕಂಡು ಬರದೇ ಇದ್ದಲ್ಲಿ ಅವನು ತಿರಸ್ಕಾರ ಮಾಡತಕ್ಕಂಥ ಒಂದು ಅನುಕೂಲತೆ ಇದರಲ್ಲಿದೆ. ಯಾಕಂದ್ರೆ ಅವನಿಗೆ ಯಾವುದೇ ತರನಾದ ಹಾನಿ ಆಗುವುದಿಲ್ಲ, ಮಾರಾಟ ಮಾಡತಕ್ಕಂಥ ಅನಿವಾರ್ಯತೆ ಇರುವುದಿಲ್ಲ, ಅನಿವಾರ್ಯತೆ ಇರುವುದಿಲ್ಲ, ಮಾಲು ಮನೆಯಲ್ಲೇ ಇರುತ್ತೆ, ಅವನ ಫಾರ್ಮ್ ಅಲ್ಲೇ ಇರುತ್ತೆ. ಹಾ, ಅವ್ರ ಫಾರ್ಮ್ ಅಲ್ಲಿ ಇರೋದ್ರಿಂದ ಅವನು ತಂದಂತ ಮಾಲನ್ನ ಮಾರಾಟ ಮಾಡಬೇಕಂತ ಅನಿವಾರ್ಯತೆ ಅವನಲ್ಲಿ ಇರೋದಿಲ್ಲ. ಈ ಒಂದು ಕಾರಣದಿಂದ ಯಾವುದೇ ರೈತರು ಅಕಸ್ಮಾತ್ ಅವರು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಅವರು ಸಾಗಾಣಿಕೆ ವೆಚ್ಚ ಅಂತ ಹಾಕಿರ್ತಾರೆ, ತೂಕದ ವೆಚ್ಚ ಅಂತ ಹಾಕಿರ್ತಾರೆ, ಅದೇ ತೆರನಾಗಿ ಕಮಿಷನ್ ಅಂತ ಕೊಡ್ತಿರ್ತಾರೆ. ಇದೆಲ್ಲ ಇರೋದ್ರಿಂದ ವಾಪಸ್ ತೆಗೆದುಕೊಂಡು ಹೋಗತಕ್ಕಂತ ಒಂದು ಮನೋಭಾವನೆ ಅವರಲ್ಲಿ ಬರೋದಿಲ್ಲ, ಬಂದ ರೇಟಿಗೆ ಕೊಟ್ಟು ಬರತಕ್ಕಂತ ಒಂದು ಇದು ಹಳೆ ಒಂದು ಕಾನೂನಿನಲ್ಲಿ ಇತ್ತು. ಈಗ ಅಂತ ಒಂದು ಅನಿವಾರ್ಯತೆ ಅನ್ನೋದು ಇಲ್ಲ, ಯಾಕಂದ್ರೆ ಮನೆ ಬಾಗಿಲಿಗೆ ಬರುವುದರಿಂದ ರೈತರು ತಮ್ಮ ಒಂದು ಸಮರ್ಪಕ ಬೆಲೆ ಬರುವವರಿಗೆ ಕಾಯತಕ್ಕಂತ ಒಂದು ಒಂದು ಅನುಕೂಲತೆ ಈ ಒಂದು ಹೊಸ ಶಾಸನದಲ್ಲಿ ಇದೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಹೊಸ ಕಾನೂನಿನಲ್ಲಿ ಗುಣಮಟ್ಟದ ಬಗ್ಗೆ, ಕೃಷಿ ಉತ್ಪನ್ನಗಳ ಗುಣಮಟ್ಟದ ಬಗ್ಗೆ ಏನಾದರೂ ಪ್ರಸ್ತಾವನೆ ಮಾಡಲಾಗಿದೆಯಾ? ಗುಣಮಟ್ಟ ಹೀಗೆ ಇರಬೇಕು, ಗುಣಮಟ್ಟ ಹೀಗೆ ಇರಬೇಕು ಖರೀದಾರಿಗೆ ಕೊಡುವಾಗ ಅಂತಕ್ಕಂಥದ್ದು ಏನಾದರೂ ಖರೀದಾರಿಗೆ ಕೊಡಬೇಕಾದ, ಯಾಕಂದ್ರೆ ಖರೀದಿದಾರರು ಯಾವಾಗಲೂ ಗುಣಮಟ್ಟವನ್ನು ಪರೀಕ್ಷಿಸಿನೇ ಅವರು ಒಂದು ಬೆಲೆಯನ್ನು ನಮೂದಿಸ್ತಾರೆ. ಅವರಿಗೆ ಒಂದು ಆ ಬೆಲೆ ಗುಣಮಟ್ಟ ಖಾತ್ರಿ ಆಗಿದೆ, ಅಲ್ಲಿ ಅವರು ಒಂದು ಬೆಲೆ ನಮೂದಿಸ್ತಾರೆ. ಆ ಬೆಲೆ ನಮ್ಮ ರೈತನಿಗೆ ಒಪ್ಪಿಗೆ ಆದಲ್ಲಿ ಮಾತ್ರ ಅದು ವ್ಯಾಪಾರ ಕುದುರ್ತದೆ. ಗುಣಮಟ್ಟದ ಬಗ್ಗೆ ಖರೀದಾರರು ಯಾವಾಗಲೂ ತಮ್ಮ ಒಂದು ಚೌಕಾಸಿ ಮಾಡಿಕೊಂಡಿರ್ತಾರೆ. ಸೊ ಅಂತ ಒಂದು ಚೌಕಾಸಿ ಪ್ರಶ್ನೆ ಯಾವಾಗ ಬರ್ತದೆ, ರೈತನು ಕೊಡುವವನಿರ್ತಾನೆ, ಅವನ ಗುಣಮಟ್ಟಕ್ಕೆ ತಕ್ಕಂಥ ಬೆಲೆ ಸಿಗುತ್ತದೆ ಇಲ್ಲತಕ್ಕಂಥ ಒಂದು ಆಲೋಚನೆ ಮಾತ್ರ ಅವನಲ್ಲಿ ಇರ್ತದೆ. ಯಾಕಂದ್ರೆ ಖರೀದಿದಾರರು ಗುಣಮಟ್ಟದ ಬೆಲೆಯನ್ನು ನೋಡಿಕೊಂಡೇ ಅವರು ಬೆಲೆಯನ್ನು ನಿರ್ಧಾರ ಮಾಡ್ತಾರೆ. ಅದಕ್ಕೆ ಗುಣಮಟ್ಟದ ಬಗ್ಗೆ ಯಾವುದೇ ತರ, ಯಾಕಂದ್ರೆ ಖರೀದಿದಾರರು ಬಹಳ ಚಾಣಾಕ್ಷರಿರ್ತಾರೆ, ಅವರು ಖರೀದಿ ಮಾಡುವಾಗ ಅವರು ಯಾವ ಖರೀದಿ ಮಾಡ್ತಾರೆ, ಯಾಕಂದ್ರೆ ಇನ್ನೊಬ್ಬರಿಗೆ ಅವ್ರು ಮಾರಾಟ ಮಾಡತಕ್ಕಂಥದ್ದು ಇರ್ತದೆ. ಅವ್ರಿಗೆ ರೈತರು ಇಲ್ಲಿ ಜಾಸ್ತಿ ಚೌಕಾಸಿ ಮಾಡಬೇಕಾಗಿತ್ತಂದ್ರೆ ಒಳ್ಳೆ ಗುಣಮಟ್ಟನೂ ಅವರು ಉತ್ಪಾದನೆ ಮಾಡಬೇಕಿಲ್ಲ, ಒಳ್ಳೆ ಗುಣಮಟ್ಟದ ಉತ್ಪಾದನೆ ಮಾಡಿದರೆ ಯಾವಾಗಲೂ ಸಹಿತ ರೈತರಿಗೆ ಒಳ್ಳೆಯ ಒಂದು ಬೆಲೆನೂ ಸಿಗ್ತದೆ. ಅದೇ ರೀತಿಯಾಗಿ ರೈತರು ಇವತ್ತು ಮಾಡಬೇಕಾಗಿದ್ದು ಏನಂತಂದರೆ, ಆದಷ್ಟು ಈಗ ನಾವು ತೋಟಗಾರಿಕಾ ಉತ್ಪನ್ನಗಳಲ್ಲಿ ಹೇಳಬೇಕಂದ್ರೆ ಗ್ರೇಡಿಂಗ್ ಒಂದು ವ್ಯವಸ್ಥೆ ತಾವು ರೈತರ ಮಟ್ಟದಲ್ಲಿ ಆಗತಕ್ಕಂಥ ಒಂದು ಅವಶ್ಯಕತೆ ಇದೆ. ಯಾಕಂದರೆ ಗ್ರೇಡಿಂಗ್ ಮಾಡದೇ ಇದ್ದ ಪಕ್ಷದಲ್ಲಿ ಅದು ಏನಾದರೂ ಅದರ ಹೆಚ್ಚಿನ ಒಂದು ಬೆಲೆಯ ಒಂದು ಲಾಭವನ್ನು ಪಡಿತಕ್ಕಂಥವ್ರು ಮಧ್ಯವರ್ತಿಗಳಾಗ್ತಾರೆ. ಅದೇ ಕಡಿಮೆ ಬೆಲೆಗೆ ಖರೀದಿಸಿ ಅವರು ಗ್ರೇಡಿಂಗ್ ಮಾಡಿ ಹೆಚ್ಚಿನ ಬೆಲೆಗೆ ಮಾರತಕ್ಕಂಥ ಒಂದು ಪ್ರಮೇಯನೂ ಇದೆ. ಸೊ ಅದಕ್ಕೆ ರೈತರ ಮಟ್ಟದಲ್ಲಿ ವರ್ಗೀಕರಣದ ಅವಶ್ಯಕತೆ ಇದೆ. ರೈತರು ತಾವೇ ತಮ್ಮ ಒಂದು ವರ್ಗೀಕರಣವನ್ನು ಅಳವಡಿಸಿಕೊಂಡ್ರೆ ಹೆಚ್ಚಿನ ಬೆಲೆ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಇತ್ತೀಚೆಗೆ ಈ ಮಾರ್ಕೆಟ್ ಅಂತಂದ್ರೆ ಆನ್ಲೈನ್ ಮಾರ್ಕೆಟ್ ಅಂತೇಳಿ ಬಂತು, ಇದ್ರ ಬಗ್ಗೆ ಈ ಶಾಸನದಲ್ಲಿ ಯಾವ ರೀತಿ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಮಾರ್ಕೆಟ್, ಎಲೆಕ್ಟ್ರಾನಿಕ್ ಮಾರ್ಕೆಟ್ ಬಗ್ಗೆ? ಈ ವಿದ್ಯುನ್ಮಾನ ಕೃಷಿ ಮಾರಾಟ ವೇದಿಕೆ ಮೂಲಕನೂ ಸಹಿತ ಮಾರಾಟ ಮಾಡಲಿಕ್ಕೆ ಅನುಕೂಲ ಇದೆ ಅಂತ ನಾನು ಹೇಳಿದೆ. ಇನ್ನೊಂದು ಮಾರ್ಗ ಇದು, ಯಾಕಂದ್ರೆ ಈ ವೇದಿಕೆ ಮೂಲಕ ರೈತರಿಗೆ ಒಂದು ಹೆಚ್ಚಿನ ಒಂದು ಸ್ಪರ್ಧಾತ್ಮಕ ಬೆಲೆ ದೊರಕಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಯಾವುದೇ ಒಂದು APMCಗೆ ಅವನು ಮಾರಾಟಕ್ಕೆ ತನ್ನ ಸರಕುಗಳನ್ನು ತೆಗೆದುಕೊಂಡು ಹೋದಾಗ ದೇಶದಲ್ಲಿರ್ತಕ್ಕಂಥ ಯಾವುದೇ ರಾಜ್ಯದಲ್ಲಿ ಇರತಕ್ಕಂಥ ವರ್ತಕರು ಅಥವಾ ಖರೀದಿದಾರರು ಆ ಒಂದು ಉತ್ಪನ್ನವನ್ನು ಅದರ ಗುಣಮಟ್ಟ ನೋಡಿಕೊಂಡು ಬೆಲೆ ನಮೂದಿಸತಕ್ಕಂಥ ಒಂದು ವ್ಯವಸ್ಥೆ ಇದೆ. ಹೀಗಾಗಿ ಬಹಳಷ್ಟು ಖರೀದಿದಾರರಿಗೆ ನಮ್ಮ ಒಂದು ಉತ್ಪನ್ನ ಎಕ್ಸ್ಪೋಸ್ ಆಗೋದ್ರಿಂದ ಖರೀದಿದಾರರಲ್ಲಿ ಪೈಪೋಟಿ ಹೆಚ್ಚಾಗಿ ಒಂದು ಹೆಚ್ಚಿನ ಒಂದು ಬೆಲೆ ಪಡೆಯಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇವತ್ತು ಕೇಂದ್ರ ಸಹಿತ ಸರ್ಕಾರವು ಸಹಿತ ಒಂದು ದೇಶ ಒಂದು ಮಾರುಕಟ್ಟೆ ಮಾಡತಕ್ಕಂಥ ಒಂದು ಪರಿಕಲ್ಪನೆ ಇದೆ. ಈಗಾಗಲೇ 5 ರಾಜ್ಯಗಳಲ್ಲಿ ಇದು ಚಾಲ್ತಿಯಲ್ಲಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೆಲವೊಂದು ಮಾರುಕಟ್ಟೆಗಳಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದಾರೆ. ಚಾಮರಾಜನಗರಲ್ಲಿ ಕೊಬ್ಬರಿ ಮಾರುಕಟ್ಟೆಗೆ ಇದು ಇನಾಮ್ ಮಾರುಕಟ್ಟೆ ಅಂದರೆ ರೆಮ್ಸ್ ಸಂಸ್ಥೆ ಒಂದು ನಡೆಸ್ತಕ್ಕಂಥದ್ದು, ರಾಷ್ಟ್ರೀಯ ಇ ಮಾರ್ಕೆಟ್ ಸರ್ವಿಸ್. ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಈ ರೆಮ್ಸ್ ಸಂಸ್ಥೆಗೆ ಇದನ್ನು ವಹಿಸಿಕೊಟ್ಟಿದೆ. ಇಲ್ಲಿ ಇನ್ನೊಂದು ವಿಚಾರ ರೈತರು ಹೇಳೋದೇನಂತಂದರೆ, ಈ ಒಂದು ಹೊಸ ಕಾನೂನಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಇರೋದಿಲ್ಲ, ಮುಂದುವರಿಯೋದಿಲ್ಲ ಅಂತಕ್ಕಂಥ ಒಂದು ಕಲ್ಪನೆಗಳನ್ನು ರೈತರು ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಹೊಸ ಕಾನೂನಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಕೃಷಿ ಉತ್ಪನ್ನಗಳಿಗೆ ಮುಂದುವರಿತದಂತೀರ? ಹೇಗೆ ಇಲ್ಲಿ ಯಾವ ರೀತಿ ಕಾನೂನಾತ್ಮಕವಾಗಿ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ? ಈಗ ಅಂದರೆ ಕನಿಷ್ಠ ಬೆಂಬಲ ಬೆಲೆ ಒದಗಿಸುವುದು ಅದು ಒಂದು ಕೇಂದ್ರ ಸರ್ಕಾರದ ಇನ್ನೊಂದು ಅಂಗ, ಅದು ತಾನೇ ತಾನಾಗಿ ಅದು ಮುಂದುವರಿತಾ ಇದೆ. ಯಾಕಂದರೆ ಅದಕ್ಕೆ ಯಾವುದೇ ತರನಾದಂಥ ಒಂದು ಅಡ್ಡಿ ಈ ಒಂದು ಹೊಸ ಶಾಸನದಲ್ಲಿ ಇಲ್ಲ. ಯಾಕಂದರೆ ಬೆಂಬಲ ಬೆಲೆ ಕೊಡತಕ್ಕಂಥದ್ದು ಒಂದು ಆಹಾರ ಭದ್ರತೆ ಸಲುವಾಗಿ ಖರೀದಿ ಮಾಡ್ತಕ್ಕಂಥದ್ದು, ರೈತರ ಒಂದು ಆಹಾರ ಧಾನ್ಯಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಅದು ಮುಂದುವರಿಯುತ್ತದೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಯಾಕಂದರೆ ಬೆಂಬಲ ಬೆಲೆ ಕೊಟ್ಟು ರೈತರಿಂದ ಒಂದು ಉತ್ಪನ್ನಗಳನ್ನು ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಮುಂದುವರಿಯುತ್ತದೆ. ಈ ಒಂದು ಹೊಸ ಕಾನೂನಿನಲ್ಲಿ ಏನಾದರೂ ವ್ಯಾಜ್ಯಗಳು ಅಂತ ಹೇಳ್ತೀವಿ ನಾವು, ನ್ಯಾಯ ಬಂದ್ಬಿಡ್ತೀವಿ, ಖರೀದಿದಾರರು ಮತ್ತು ರೈತರ ನಡುವೆ ಏನಾದರೂ ಒಂದು ವಿವಾದ ಬಂತು, ರೈತರ ಒಂದು ಈ ವಿವಾದವನ್ನು ಪರಿಹರಿಸಲಿಕ್ಕೆ ಶಾಸನದಲ್ಲಿ ಏನಾದರೂ ಅವಕಾಶಗಳಿದಾವ? ಹೇಗೆ ಏನಾದರೂ ವ್ಯಾಜ್ಯಗಳು ಬಂತು ಅಥವಾ ಜಗಳ ಬಂತು ಇಬ್ಬರ ನಡುವೆ? ಈಗ ರೈತರ ಒಂದು ವಿವಾದವನ್ನು ಪರಿಹರಿಸಲಿಕ್ಕೆ ಮೊದಲಿನ ಒಂದು ಶಾಸನದಲ್ಲಿ ಯಾವುದೇ ತರತಕ್ಕಂಥ ಒಂದು ವ್ಯವಸ್ಥೆ ಇರಲಿಲ್ಲ. ಅಂದರೆ ಆದಷ್ಟು ಖರೀದಿದಾರ ನಡುವೆ ಅಥವಾ ಇವರು ರೈತರ ನಡುವೆ ಏನಾದರೂ ವ್ಯಾಜ್ಯಗಳು ಬಂದರೆ ಆವಾಗ ಈ ವಿವಾದಗಳನ್ನು ಪರಿಹರಿಸಲಿಕ್ಕೆ ಅವರು ಕೋರ್ಟ್ ಮೆಟ್ಟಲೆ ಹತ್ತಬೇಕಾಗ್ತಿತ್ತು. ಆದರೆ ಈ ಒಂದು ಹೊಸ ಶಾಸನದ ಪ್ರಕಾರ ಈ ಸ್ಥಳೀಯವಾಗಿ ಅಂದರೆ ಸಬ್ ಡಿವಿಷನ್ ಲೆವೆಲಲ್ಲಿ, ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟರ್ ಲೆವೆಲಲ್ಲಿ ಈ ಒಂದು ಕನಿಷ್ಠ ವೆಚ್ಚದೊಂದಿಗೆ ಸಮಯಕ್ಕೆ ಅನುಗುಣವಾಗಿ ಈ ವಿವಾದವನ್ನು ಪರಿಹಾರ ಮಾಡಲಿಕ್ಕೆ ಕಾಯ್ದೆಯಲ್ಲಿ ಒಂದು ಉತ್ತೇಜನ ಕೊಡಲಾಗಿದೆ. ಅಂದರೆ ಸಬ್ ಡಿವಿಷನ್ ಮಟ್ಟದಲ್ಲಿ ಅಂದರೆ ಅಲ್ಲಿಂದ ಒಂದು ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟರ್ ಏನಿರ್ತಾರೆ ಅವರು ಒಂದು ಸಂಧಾನ ಮಂಡಳಿಯನ್ನು ಮಾಡಿಕೊಂಡು ಆ ಸಂಧಾನ ಮಂಡಳಿಯಲ್ಲಿ ಬಗೆಹರಿದಿದ್ದರೆ ಕೊನೆಗೆ ಜಿಲ್ಲಾಧಿಕಾರಿಯವರಿಗೆ ಆ ವ್ಯಾಜ್ಯವನ್ನು ತೆಗೆದುಕೊಂಡು ಹೋಗಿ ಒಂದು ಪರಿಹಾರ ಕೊಡತಕ್ಕಂಥ ಒಂದು ವ್ಯವಸ್ಥೆ ಈ ಶಾಸನದಲ್ಲಿ ಇದೆ. ಮತ್ತಿಲ್ಲಿ ಕಾನೂನಿನಲ್ಲಿ ರೈತರಿಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಹಣ ಪಾವತಿ ಆಗಲಿಕ್ಕೆ ಅವಕಾಶ ಇದೆಯಾ? ಒಂದೇಳೆ ಹೇಗೆ ಇಲ್ಲಿ ಮಾರಾಟ ಆದಮೇಲೆ ಹಣ ಪಾವತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಇದರಲ್ಲಿ ಕಾನೂನಿನಲ್ಲಿ? ಈಗ ರೈತರಿಗೆ ಸಮಯಕ್ಕೆ ಸರಿಯಾಗಿ ಹಣ ಪಾವತಿಸುವುದು ಆಗುವುದಿಲ್ಲ ಅಂತಕ್ಕಂಥದ್ದು ಬಹಳಷ್ಟು ಜನರಲ್ಲಿ ತಪ್ಪು ಕಲ್ಪನೆ ಇದೆ. ಯಾಕಂದರೆ ರೈತರಿಗೆ ಸಮಯಕ್ಕೆ ಸರಿಯಾಗಿ ಹಣ ಪಾವತಿಸಿ ಮಾಡುವುದು ಈ ಒಂದು ಶಾಸನದಲ್ಲಿ ಬಹಳಷ್ಟು ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾಕಂದರೆ ಖರೀದಿದಾರರು ಅವತ್ತಿನ ದಿನವೇ ಅಥವಾ ಒಪ್ಪಂದದ ಪ್ರಕಾರ ಬಹಳ ಅಂದರೆ 3 ದಿನಗಳೊಳಗೆ ರೈತರಿಗೆ ಹಣ ಪಾವತಿ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಅಂದರೆ ಮ್ಯಾಕ್ಸಿಮಮ್ ಗರಿಷ್ಠ 3 ದಿವಸದೊಳಗೊಳಗೇ ಈ ಒಂದು ಹಣ ಪಾವತಿ ಮಾಡತಕ್ಕಂಥ ವ್ಯವಸ್ಥೆ ಈ ಶಾಸನದಲ್ಲಿ ಇದೆ. ಅಷ್ಟಕ್ಕೂ ಏನಾಗ್ತದೆ, ರೈತರು ಮತ್ತು ಖರೀದಿದಾರ ನಡುವೆ ಇಬ್ಬರಲ್ಲಿ ಒಪ್ಪಂದ ಬಂದು, ಅಂದರೆ ಒಪ್ಪಂದ ಅಂದರೆ ಅವರಿಗೆ ಒಬ್ಬರೊಬ್ಬರಿಗೆ ಪರಸ್ಪರ ಒಪ್ಪಿಗೆಯಾಗಿ ಮಾರಾಟ ಮಾಡಲಿಕ್ಕೆ ಅನುಕೂಲ ಇದ್ದರೆ ಮಾತ್ರ ಅವರು ಮಾರಾಟ ಮಾಡ್ತಾರೆ. ಯಾಕಂದರೆ ಈ ರೈತರು ಅವರ ಜೊತೆ ಇರತಕ್ಕಂಥ ವಿಶ್ವಾಸ ಅವರಲ್ಲಿ ಬಂತು ಅಂದರೆ, ಇಮಿಡಿಯೇಟ್ ಆಗಿ ಅವರು ಹಣ ಕೊಡಲಿಕ್ಕೆ ರೆಡಿ ಇದ್ದರೆ ಅಂದರೆ ಅಂಥವ್ರಿಗೆ ಮಾತ್ರ ಮಾರಾಟ ಮಾಡಲಿಕ್ಕೆ ಅನುಕೂಲ ಇದೆ. ಅದಕ್ಕೆ ಹಣ ಪಾವತಿ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಗರಿಷ್ಠ ಅಂದರೆ 3 ದಿವಸ, ಅದೂ ಸಹಿತ ಏನು ಆನ್ಲೈನ್ ಮುಖಾಂತರ ಏನಾದರೂ ಮಾಡಲಿಕ್ಕೆ ತೊಂದರೆ ಇದ್ದರೆ ಮಾತ್ರ 3 ದಿವಸ, ಇಲ್ಲಾಂದರೆ ಇಮಿಡಿಯೇಟ್ ಪೇಮೆಂಟ್ ಮಾಡಲಿಕ್ಕೆ ಶಾಸನದಲ್ಲಿ ಒಂದು ಪ್ರಾವಿಷನ್ ಇದೆ. ಯಾಕಂದರೆ ಇಮಿಡಿಯೇಟ್ ಪೇಮೆಂಟ್ ಮಾಡ್ತಕ್ಕಂಥದ್ದು, ಆದರೆ ಹಳೆ ಕಾನೂನಲ್ಲಿ ಇದು ಹಣ ಪಾವತಿಯ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಉಲ್ಲೇಖ ಅದರಲ್ಲಿ ಇರಲಿಲ್ಲ. ಇಲ್ಲಿ ರೈತರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದಾ? ಈ ಒಂದು ಕಾನೂನಿನ ವ್ಯಾಪ್ತಿಯಡಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಹೇಗೆ? ರೈತರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದು. ಯಾಕಂದರೆ ಮೊದಲಿನ ಒಂದು ಕಾನೂನುಗಳಲ್ಲಿ ಮಧ್ಯವರ್ತಿಗಳನ್ನ ಕಡೆಗಣಿಸಿ ಅಥವಾ ಕಡೆಗಣಿಸಿ ನೇರವಾಗಿ ಗ್ರಾಹಕರಿಗೆ ಏನಾದರೂ ಮಾರಾಟ ಮಾಡಿದ್ರೆ ಅವರಿಗೆ ಅಂತ ಒಂದು ಅವಕಾಶ ಇರಲಿಲ್ಲ. ಆದರೆ ಹೊಸ ಒಂದು ಶಾಸನದ ಪ್ರಕಾರ ಯಾರಾದರೂ ಸಹಿತ ಪ್ಯಾನ್ ಕಾರ್ಡ್ ಇರ್ತಕ್ಕಂಥ ರೈತರು ನೇರವಾಗಿ ಪ್ಯಾನ್ ಕಾರ್ಡ್ ಅಂತ ಬೇಕಂತಿಲ್ಲ, ಯಾರಾದರೂ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದು. ಇದರಿಂದ ಏನಾಗ್ತದೆ, ಆದಷ್ಟು ಗ್ರಾಹಕರ ಕೊಡತಕ್ಕಂಥ ಬೆಲೆ ಉತ್ಪಾದಕರಿಗೆ ತಲುಪುವಂತ ಆಗ್ತದೆ. ಅಂದರೆ ಹೆಚ್ಚಾನ ಹೆಚ್ಚು ಕೃಷಿ ಉತ್ಪನ್ನಗಳಾಗಲಿ ತೋಟಗಾರಿಕಾ ಉತ್ಪನ್ನಗಳಲ್ಲಾಗಲಿ ಈ ಒಂದು ಗ್ರಾಹಕನ ಬೆಲೆಯಲ್ಲಿ ಉತ್ಪಾದಕನ ಪಾಲು ಬಹಳ ಕಡಿಮೆ ಇದೆ. ಇವನ ಕೆಲವೊಂದು ಉತ್ಪನ್ನಗಳಲ್ಲಿ 50%ಗಿಂತಗಳು ಕಡಿಮೆ ಇದೆ. ಈ ರೀತಿ ನೇರವಾಗಿ ಗ್ರಾಹಕನಿಗೆ ಮಾರಾಟ ಮಾಡುವುದರಿಂದ ಉತ್ಪಾದಕನ ಪಾಲು ಗ್ರಾಹಕನ ಬೆಲೆಯಲ್ಲಿ ಹೆಚ್ಚಾಗತಕ್ಕಂಥ ಒಂದು ಅನುಕೂಲತೆಯನ್ನು ಈ ಶಾಸನದಲ್ಲಿ ಮಾಡಲಾಗಿದೆ. ಇ ಟ್ರೇಡಿಂಗ್ ಮತ್ತು ಟ್ರಾನ್ಸಾಕ್ಷನ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾ ಇರ್ತೀವಿ ನಾವು. ಈ ಒಂದು ಹೊಸ ಕಾನೂನಿನಲ್ಲಿ ಇ ಟ್ರೇಡಿಂಗ್ ಮತ್ತು ಟ್ರಾನ್ಸಾಕ್ಷನ್ ಪ್ಲಾಟ್ಫಾರ್ಮನ್ನು ಯಾರು ಯಾರಿಗೆ ಇಲ್ಲಿ ಸ್ಥಾಪಿಸಲಿಕ್ಕೆ ಯಾರ್ಯಾರಿಗೆ ಸ್ಥಾಪಿಸಲಿಕ್ಕೆ ಇಲ್ಲಿ ಅವಕಾಶ ಇದೆ? ಈಗ ನಾವು ಹೇಳಿದೀವಿ ಎ ಪಿ ಎಂ ಸಿ ಹೊರಗಡೆ ಮಾರಾಟ ಮಾಡ್ಬೋದು, ಅಲ್ಲಿ ಎ ಪಿ ಎಂ ಸಿ ಯಾರ್ಡ್ ಬಿಟ್ಟು ಅಥವಾ ಮಾರುಕಟ್ಟೆ ಪ್ರಾಂಗಣ ಬಿಟ್ಟು ಹೊರಗಡೆ ನಾವು ಮಾರಾಟ ಮಾಡಲಿಕ್ಕೆ ಅನುಕೂಲ ಇದೆ ಅಂತ ಹೇಳಿದೀವಿ. ಅದಕ್ಕೆ ಅದೇ ರೀತಿ ಹೊಸ ಶಾಸನದ ಪ್ರಕಾರ ಇ ಟ್ರೇಡಿಂಗ್ ಅಥವಾ ಟ್ರಾನ್ಸಾಕ್ಷನ್ ಪ್ಲಾಟ್ಫಾರ್ಮ್ ಮಾಡಲಿಕ್ಕೆ ಈಗ ನೀವು ಕೇಳಿದಿರಿ ರೈತ ಉತ್ಪಾದಕ ಸಂಘಗಳು ಎಫ್ ಪಿ ಓಸ್ ಅಂತ ಹೇಳ್ತೀವಿ, ಅವರಿಗೆ ಕೊಡಲಿಕ್ಕೆ ಒಂದು ಅವಕಾಶ ಇದೆ. ಅವರು ಸ್ಥಾಪನೆ ಮಾಡ್ಬೋದು. ಅಥವಾ ಕೃಷಿ ಸಹಕಾರಿ ಸಂಘಗಳು ಅಥವಾ ಯಾವುದೇ ವ್ಯಕ್ತಿ ಪಾನ್ ಕಾರ್ಡ್ ಹೊಂದಿದಂಥ ಯಾವುದೇ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಸಹಿತ ಅವನು ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಇಂಥ ಒಂದು ಪ್ಲಾಟ್ಫಾರ್ಮ್ಗಳನ್ನು ಸ್ಥಾಪಿಸಬಹುದು. ಇಲ್ಲಿ ಒಂದು ವಿಚಾರ, ಗ್ರಾಮೀಣ ಭಾಗದಲ್ಲಿ ನೇರವಾಗಿ ಉತ್ಪನ್ನಗಳು ಮಾರಾಟ ಆಗೋದ್ರಿಂದ ಗ್ರಾಮೀಣ ಯುವಕರು ಮತ್ತು ಮಹಿಳೆಯರು ಸಾಕಷ್ಟು ಅನ್ಎಂಪ್ಲಾಯ್ಡ್ ಯೂತ್ ಇರ್ತಾರೆ. ಅವರಿಗೆ ಯಾವ ರೀತಿ ಒಂದು ಈ ಹೊಸ ಕಾನೂನು ಅನುಕೂಲ ಒದಗಿಸ್ತದಂತಿರ್ತಾವೆ ಯುವಕರಿಗೆಲ್ಲ ಖರೀದಿ ಮಾಡಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆಲ್ಲ? ಈ ಒಂದು ಹೊಸ ಶಾಸನದ ಪ್ರಕಾರ ಗ್ರಾಮೀಣ ಯುವಕರು ಇವತ್ತು ನಾವು ಬಹಳಷ್ಟು ನೋಡಿದ್ದೀವಿ, ಹಳ್ಳಿಯನ್ನು ಬಿಟ್ಟು ನಗರಕ್ಕೆ ಹೋಗ್ತಕ್ಕಂಥ ಒಂದು ಪ್ರಮೇಯ ಬಹಳಷ್ಟು ಇದೆ. ಆದರೆ ಈ ಒಂದು ಹೊಸ ಶಾಸನ ಪ್ರಕಾರ ಗ್ರಾಮೀಣ ಯುವಕರು ಸಹಿತ ಇವನ್ ಮಹಿಳೆಯರು ಸಹಿತ ತಮ್ಮ ಒಂದು ಸ್ವಂತ ಮಾರಾಟ ವ್ಯವಸ್ಥೆ ಮತ್ತು ಚಿಲ್ಲರೆ ವ್ಯಾಪಾರವನ್ನು ಪ್ರಾರಂಭಿಸಲಿಕ್ಕೆ ಈ ಒಂದು ಶಾಸನದಲ್ಲಿ ಬಹಳಷ್ಟು ಅನುಕೂಲ ಇದೆ. ಯಾಕಂದರೆ ಇವರು ಯಾವುದೇ ತರನಾದ ವ್ಯಾಪಾರವನ್ನು ಪ್ರಾರಂಭ ಮಾಡಲಿಕ್ಕೆ ಲೈಸೆನ್ಸ್ದ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಅವರು ತಮ್ಮ ವ್ಯಾಪಾರವನ್ನು ಪ್ರಾರಂಭಿಸಿ ನೇರವಾಗಿ ಹೋಟೆಲ್ಗಳಿಗೆ ಮಾರಾಟ ಮಾಡೋದಾಗಲಿ ಅಥವಾ ಅಂಗಡಿ ಮುಂಗಟ್ಟುಗಳಿಗೆ ವ್ಯಾಪಾರ ಮಾಡೋದಾಗಲಿ ಅಥವಾ ನೇರವಾಗಿ ಗ್ರಾಹಕರಿಗೆ ಇವರು ಮಾರಾಟ ಮಾಡಲಿಕ್ಕೆ ಅನುಕೂಲ ಇದೆ. ಯಾಕಂದರೆ ಲೈಸೆನ್ಸ್ ತೆಗೆದುಕೊಳ್ಳಬೇಕು, ಇವರಿಗೆ ನಿರ್ದಿಷ್ಟವಾದ ಒಂದು ಪ್ರದೇಶದಲ್ಲಿ ಮಾರಾಟ ಮಾಡತಕ್ಕಂಥ ಒಂದು ಯಾವುದೇ ಆದಂಥ ಒಂದು ನಿಬಂಧನೆಗಳೇನಂತ ಹೇಳ್ತೀವಿ ಅವು ಇಲ್ಲ. ಅದಕ್ಕೆ ಈ ಹೊಸ ಶಾಸನದಲ್ಲಿ ಈ ಎಲ್ಲ ಒಂದು ಅನುಕೂಲತೆಗಳಿರೋದ್ರಿಂದ ಇವನ್ನು ಹುಟ್ಟುವಳಿ ಕೃಷಿ ಹುಟ್ಟುವಳಿ ಮಾರಾಟದಲ್ಲಿ ಸಹಿತ ಗ್ರಾಮೀಣ ಯುವಕರು ಮತ್ತು ಮಹಿಳೆಯರು ಸಹಿತ ತೊಡಗಿಸಿಕೊಳ್ಳಬಹುದು. ಸದ್ಯದಲ್ಲಿ ಈ ಒಂದು ಹೊಸ ಕಾನೂನು ಪ್ರಕಾರ ಈ ಒಂದು ವ್ಯವಸ್ಥೆ ಮಾಡೋದರಿಂದ ಬಹಳಷ್ಟು ಯುವಕರು ಮತ್ತು ಮಹಿಳೆಯರನ್ನು ನಾವು ಇವತ್ತು ಅಂದರೆ ಕೃಷಿ ಕ್ಷೇತ್ರದತ್ತ ಸೆಳೆಯುವಲ್ಲಿ ಅನುಕೂಲ ಆಗ್ತದೆ. ಒಳ್ಳೆಯದು ಡಾಕ್ಟರ್ ಜಿ ಎಂ ಹಿರೇಮಠ ಅವರು, ಇದುವರೆಗೆ ಕೃಷಿ ಉತ್ಪನ್ನಗಳ ಮಾರಾಟ ಸುಧಾರಣಾ ಒಂದು ಏನು ಕಾನೂನು ಇತ್ತೀಚೆಗೆ ಸರ್ಕಾರ ತಂದಿದೆ, ಇದರಿಂದ ಯಾವ ರೀತಿ ಅನುಕೂಲತೆಗಳಿದ್ದಾವೆ, ಯಾವ ರೀತಿ ರೈತರಿಗೆ ಮತ್ತು ಗ್ರಾಹಕರಿಗೆ ಅನುಕೂಲತೆಗಳಾಗ್ತವೆ, ಜೊತೆಗೆ ಮಾರಾಟ ವ್ಯವಸ್ಥೆ ಹೇಗೆ ನಡೆಯುತ್ತೆ ಇಲ್ಲಿ ಅಂತಕ್ಕಂಥ ವಿಚಾರ ರೈತರು ಒಂದು ವಿಚಾರವನ್ನು ಗಮನಿಸಬೇಕು. ಹೊಸ ಕಾನೂನಿನಲ್ಲಿ ಸಾಕಷ್ಟು ಒಂದು ಅನುಕೂಲತೆಗಳು ಸರ್ಕಾರ ಕಲ್ಪಿಸಿದೆ, ರೈತರು ಎದೆಗುಂದಬಾರದು. ಹೊಸ ಕಾನೂನಿನಲ್ಲಿ ಬಂದರೆ ರೈತರಿಗೆ ಖಂಡಿತ ಒಳ್ಳೆಯ ಒಂದು ಲಾಭ ಇದೆ ಅಂತಕ್ಕಂಥ ವಿಚಾರ ಇದುವರೆಗೆ ನಮ್ಮ ರೈತರೊಂದಿಗೆ ಹಂಚಿಕೊಂಡೋದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಬೆಳೆ ಭರವಸೆ ಮತ್ತು ಕೃಷಿ ಸೇವೆಗಳ ಶಾಸನ ಮತ್ತು ಅಗತ್ಯ ವಸ್ತುಗಳ ತಿದ್ದುಪಡಿ ಕಾಯ್ದೆ ಕುರಿತು ಕೃಷಿ ಅರ್ಥಶಾಸ್ತ್ರ ತಜ್ಞರಾದ ಡಾಕ್ಟರ್ ಜಿಎಂ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಭಾವಲತಿ. ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಹವಾಮಾನ ಮುನ್ಸೂಚನಾ ಇಲಾಖೆ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ನಾಳೆ ಅಂದರೆ ದಿನಾಂಕ 1/8/2021 ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 30-33 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 23-24 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 66-70 ಮತ್ತು ಕನಿಷ್ಠ ಆರ್ದ್ರತೆಯು 46-53 ಡಿಗ್ರಿ ಪ್ರತಿಶತ ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 25-30 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನು ರೈತರಿಗೆ ಕೆಲವು ಕೃಷಿ ಸಲಹೆಗಳು. ಕಳೆದ ಕೆಲವು ದಿನಗಳಿಂದ ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗಿದ್ದು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಬೇಕು. ನಾಟಿ ಮಾಡುವಾಗ ತೋಟಗಾರಿಕೆ ಬೆಳೆಗಳಾದ ಮಾವು, ಸೀತಾಫಲ, ಸಪೋಟ ಮತ್ತು ಪೇರ್ಲ ಗಿಡಗಳಿಗೆ ಆಧಾರ್ ಕೋಲುಗಳನ್ನು ಕಟ್ಟಬೇಕು. ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಿಸಿರುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಿಕೊಳ್ಳಬಹುದು. ಇನ್ನು ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕು. ಹಾಗೂ ಜೋಳ ಬಿತ್ತನೆ ಮಾಡಿರುವರು ಜೋಳ ಬಿತ್ತದ 30 ದಿನಗಳ ನಂತರ ಶೇಕಡ 50%ರಷ್ಟು ಸಾರಜನಕ ಹಾಗೂ ಪೊಟ್ಯಾಷ್ ಮೇಲ್ಗೊಬ್ಬರವಾಗಿ ಕೊಡಬೇಕು. ಟೊಮ್ಯಾಟೊ ಸಸಿಗಳನ್ನು ನಾಟಿ ಮಾಡಲು ಜುಲೈ ಮಧ್ಯದಿಂದ ಆಗಸ್ಟ್ ಮಧ್ಯದವರೆಗೆ ಉತ್ತಮ ಕಾಲ. ಅರ್ಕ ಅಭೇದ ಸಂಕರಣ ತಳಿಯು ಬಹುರೋಗ, ಎಲೆ ಮುಟುರು, ನಂಜು ರೋಗ, ದುಂಡಾಣು ಸುರಗು ರೋಗ, ಆರಂಭದಲ್ಲಿ ಮತ್ತು ಕೊನೆಯ ಹಂತದಲ್ಲಿ ಬರುವ ಅಂಗಮಾರಿ ರೋಗ, ನಿರೋಧಕ ಶಕ್ತಿಯ ಗುಣವನ್ನು ಹೊಂದಿರುತ್ತದೆ. ಈ ತಳಿಯು ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಸಮಯದಲ್ಲಿ ಬೆಳೆಯಲು ಸೂಕ್ತವಾಗಿದೆ. ಇನ್ನು ಕುರಿ ಸಾಕಾಣಿಕೆ ಮಾಡುವವರು ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿರುತ್ತವೆ. ಹಾಗೂ ಗೋವಿನ ಜೋಳ. ರೈತರು ಗೋವಿನ ಜೋಳ ಬಿತ್ತನೆಯಾದ 20-25 ದಿನಗಳ ನಂತರ ಶೇಕಡ 80%-2.4-D ಸೋಡಿಯಂ ಲವಣವನ್ನು 8 ಕಿಲೋಗ್ರಾಂ ಪ್ರತಿ ಎಕರೆಗೆ ಸಿಂಪರಣೆ ಮಾಡೋದ್ರಿಂದ ಬಿತ್ತನೆಯ ನಂತರದ ದಿನಗಳಲ್ಲಿ ಬರುವ ದ್ವಿದಳ ಜಾತಿಯ ಕಸವನ್ನು ನಿಯಂತ್ರಿಸಬಹುದು. ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಓಹೋಹೋ, ಎಲ್ಲಿ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಪೇಟೆ ಧಾರಣಿ. ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕು, ಸಿಂಧನೂರು ತಾಲೂಕು ಮತ್ತು ಮಾನ್ವಿ ತಾಲೂಕುಗಳ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಹೀಗಿದೆ. ಮೊದಲಿಗೆ ರಾಯಚೂರು ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸ್ಥಳೀಯ ಕಡಲೆಕಾಳು ಕ್ವಿಂಟಾಲ್ಗೆ ಹಾಗೂ ಕನಿಷ್ಠ ಹಾಗೂ ಗರಿಷ್ಠ 4,745 ರೂಪಾಯಿಗಳು. ಘುಂಗ್ರಿ ನೆಲಗಡಲೆ 3,399-6,192 ರೂಪಾಯಿಗಳು. ಈರುಳ್ಳಿ 610-1,900 ರೂಪಾಯಿಗಳವರೆಗೆ. ರಾಜಹಂಸ ಭತ್ತ 1,289 ರೂಪಾಯಿಗಳಿಂದ 1,289 ರೂಪಾಯಿಗಳವರೆಗೆ. ಸೋನಾ ಮಸೂರಿ ಭತ್ತ 1,306-1,842 ರೂಪಾಯಿಗಳು. ಕೆಂಪು ತೊಗರಿ 5,619-6,525 ರೂಪಾಯಿಗಳು. ಬಿಳಿ ತೊಗರಿ ಕನಿಷ್ಠ ಹಾಗೂ ಗರಿಷ್ಠ 4,589 ರೂಪಾಯಿಗಳು. ಈಗ ಸಿಂಧನೂರು ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಬನಿ ಹತ್ತಿ ಕನಿಷ್ಠ ಹಾಗೂ ಗರಿಷ್ಠ 6,700. ಹೈಬ್ರಿಡ್ ಜೋಳ ಕನಿಷ್ಠ ಹಾಗೂ ಗರಿಷ್ಠ 1,700. ಕಾವೇರಿ ಸೋನಾ ಮಸೂರಿ ಭತ್ತ 1,700-1,810 ರೂಪಾಯಿಗಳು. ಹಳೆ ಸೋನಾ ಮಸೂರಿ ಭತ್ತ 1,833-1,980 ರೂಪಾಯಿಗಳು. ಇನ್ನು ನುಚ್ಚಕ್ಕಿ 1,547 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ಮಾನ್ವಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಹಳೆ ಸೋನಾ ಮಸೂರಿ ಭತ್ತ 2,1,520-2,620. ಇದುವರೆಗೂ ರಾಯಚೂರು ಜಿಲ್ಲೆಯ ರಾಯಚೂರು, ಸಿಂಧನೂರು ಮತ್ತು ಮಾನ್ವಿ ತಾಲೂಕುಗಳ ಇಂದಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು. ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800 10 11 99. ಇವತ್ತಿನ ನಮ್ಮ ಕಿಸಾನವಾಣಿ ರೈತರು ಲಿಂಗಸೂರು ತಾಲೂಕು ನೇರಲ್ಗೆರೆ ಗ್ರಾಮದ ಅಮರೇಶ್ ಅವರು. ಅವರು ಸುಮಾರು ವರ್ಷದಿಂದ ಈರುಳ್ಳಿ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಈರುಳ್ಳಿ ನೀರಾವರಿ ಭಾಗದಲ್ಲಿ ಲಿಂಗಸೂರು ಭಾಗ ಇರ್ಬೋದು, ದೇವದೂರ್ ಭಾಗದಲ್ಲಿ ರೈತರು ಹೆಚ್ಚಿನ ಕ್ಷೇತ್ರದಲ್ಲಿ ಈರುಳ್ಳಿಯನ್ನು ಬೆಳೆಯುದುಂಟು. ಕೆಲವೊಂದು ಕಡೆ ರೈತರು ಒಳ್ಳೆಯ ಲಾಭ ಪಡಿತಿದ್ದಾರೆ ಈರುಳ್ಳಿಯಿಂದ, ಅಂದರೆ ಅದು ಮಾರುಕಟ್ಟೆ ಬೆಲೆಗೆ ಅನುಗುಣವಾಗಿ ಮತ್ತು ಇಳುವರಿ ಬಂದಾಗ ಚೆನ್ನಾಗಿ ಲಾಭ ಬರೋದುಂಟು. ಅಮರೇಶ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಈರುಳ್ಳಿ ಬೇಸಾಯ ಹೇಗೆ ಮಾಡ್ತಾ ಇದ್ದಾರೆ, ಜೊತೆಗೆ ಯಾವ ರೀತಿ ಇಳುವರಿ ಬರ್ತಾ ಇದೆ, ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಏನು ಒಂದು ತಂತ್ರಜ್ಞಾನ ಅಥವಾ ಏನು ಅವ್ರು ಮಾಡ್ತಾ ಇದ್ದಾರೆ ಬೇಸಾಯದಲ್ಲಿ ಬದಲಾವಣೆಗಳನ್ನ ಅಂತಕ್ಕಂಥ ವಿಚಾರ ಹಂಚ್ಕೋತಾ ಇದ್ದಾರೆ. ಅಮರೇಶ್, ಈರುಳ್ಳಿ ಬೇಸಾಯ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? ನಾವು ಒಂದು 5-6 ವರ್ಷ ಆಯ್ತು ಸರ್ ಮಾಡಾಕತ್ತೆ. ಹೇಗೆ ಈರುಳ್ಳಿ ಬೇಸಾಯ ಅಂತಂದ್ರೆ ಎರಡು ರೀತಿ ಬರ್ತತ್ತ. ರೈತರು ನೇರವಾಗಿ ಬೀಜ ಬಿತ್ತನೆ ಮಾಡ್ತಾರೆ, ಕೆಲವೊಂದು ಕಡೆ ಸಸಿ ಮಾಡಿ ಹಚ್ತಿರ್ತಾರೆ. ನಾವು ಸಸಿ ಮಾಡಿ ಹಚ್ತಿರು ಸರ್. ಸಸಿ ಮೊದಲೆಲ್ಲ ಪ್ಲಾಂಟೇಶನ್ ಮಾಡ್ತೇವೆ ಸರ್, ಬೀಜ ಹಾಕಿ ಸಸಿ ಮಾಡಿ ಕಿತ್ತಿ ಮತ್ತೆ ಬದಲಿ ಕಡೆ ಶಿಫ್ಟ್ ಮಾಡ್ತಾರೆ ಸರ್. ಈಗ ಇಳುವರಿ ಬರ್ಬೇಕಂದ್ರ ಒಳ್ಳೆ ಬೀಜ ಸಿಗಬೇಕು, ಒಳ್ಳೆ ತಳಿ ಬಹಳ ಮುಖ್ಯ. ಯಾವ್ದು ಬೆಳಿತೀರಿ ತಳಿಯನ್ನ ನೀವು? ನಾವು ಲೋಕಲ್ ಬ್ರ್ಯಾಂಡ್ ರೀ ಸರ್, ಅದು ಕೆಂಪು ಗಡ್ಡೆ ರೀ. ಅದ್ರಾಗ ಸ್ವಲ್ಪ ವೈಟ್ ಬರ್ತಾರೆ, ಸುಗ್ಗಿ ಟೈಮ್ದಾಗ ಬೇರೆ, ಬೇಸಿಗೆ ಟೈಮ್ದಾಗ ಬೇರೆ. ಬಿಳಿಸುಳಿ ಇರ್ತದೆ ಸ್ವಲ್ಪ ಗಡ್ಡೆ? ಹಾ, ಬಿಳಿಸುಳಿ ಇರ್ತದೆ ಸರ್. ಪ್ಯೂರ್ ಕೆಂಪ್ ಇರೋದಿಲ್ಲ? ಪ್ಯೂರ್ ಇರಲ್ರಿ. ಬೀಜ ಅದು ಹೇಗೆ, ನಿಮ್ಮಲ್ಲಿ ಬೀಜ ಮಾಡ್ಕೋತೀರ ಅಥವಾ ಬೇರೆ ಕಡೆಯಿಂದ ತರ್ತೀರಿ? ನಾವು ಚೊಲೋ ಗಡ್ಡೆ ಬಂದಿರ್ತಾವಲ್ರಿ, ಅವನ ತಕ್ಕಂದು ಮನೆ ಬೀಜ ಕಂಟಿನ್ಯೂ ಮಾಡ್ತೀವಿ ಸರ್. ಎಷ್ಟು ಬೀಜ ಮಾಡ್ತಿರ್ತೀರಿ ವರ್ಷ, ಎಷ್ಟಾಗತ್ತೆ ಬೀಜ ನಿಮ್ದು? ನಮಗೆ ತಕ್ಕಮಟ್ಟೆ ಮಾಡ್ಕೊಂತೀವಿ ಸರ್. ನಿಮಗೆ ಬೇಕಾದಷ್ಟು? ನಮಗೆ ಬೇಕಾದಷ್ಟು ಅಷ್ಟೇ ಮಾಡ್ಕೊಂತೀವಿ ಸರ್. ಸಾಮಾನ್ಯವಾಗಿ ನೋಡ್ರಿ, ಈಗ ಪಾಮನಕಲ್ಲೂರು ಭಾಗದಲ್ಲೆಲ್ಲ ರೈತರು ಈರುಳ್ಳಿಕ್ಕಿಂತ ಈರುಳ್ಳಿ ಬೀಜದಲ್ಲಿ ಜಾಸ್ತಿ ಲಾಭ ಪಡ್ಕೋತಿದ್ರು, ಈರುಳ್ಳಿ ಬೀಜ ಮಾರ್ತಾ ಇರ್ತಾರೆ. ನೀವು ಜಾಸ್ತಿ ಸ್ವಲ್ಪ ಅದರಲ್ಲೇ ಮಾಡ್ಕೊಂಡು ಜಾಸ್ತಿ ಮಾಡ್ಕೋಬೋದಲ್ಲ ಬೀಜವನ್ನ? ಅದೇ ಸರ್, ಮಾಡ್ಬೋದಲ್ಲ, ನಾವು ಅಲ್ಲಿ ಜಾಸ್ತಿ ಮಾರಲ್ಲ, ನಮಗೆ ಬೇಕಾದಷ್ಟು ಅಷ್ಟೇ ಮಾಡ್ಕೊಂತೀವಿ ಸರ್. ನಾವು ಎಷ್ಟು ಬೀಜ ಬರ್ತದೆ ನಿಮ್ದು, ಎಷ್ಟು ಬೇಕಾಗ್ತವೆ ನಿಮಗೆ ವರ್ಷ ಬೀಜ? ಒಂದು 10-15 ಸೇರ್ ಮಾಡ್ಕೊಂತೀವಿ ಸರ್. ಹ್ಞೂ ಸರ್. ಈ 1 ಎಕರೆ ಈರುಳ್ಳಿಗೆ ಹಾಕ್ಸ್ಬೇಕಾಗಿತ್ತಂದ್ರೆ ಎಷ್ಟು ಕೆಜಿ ಬೀಜ ಅಥವಾ ಎಷ್ಟು ಸೇರ್ ಬೀಜ ನೀವು ಸಸಿ ಮಾಡ್ಕೋತೀರಿ? 1 ಎಕರೆ ಹೊಲಕ್ಕೆ 3 ಸೇರ್ ಬೀಜ ಬೇಕು ಸರ್. ಹ್ಞೂ ಸರ್. ಬೀಜ ಅವನೇನು ಹಾಕೋಕ್ಕಿಂತ ಮುಂಚೆ ಅದಕ್ಕೆ ಏನಾದರೂ ಉಪಚಾರ ಮಾಡಿ ಹಾಕ್ತಿರೋ ಮಡಿ ಒಳಗೆ ಅಥವಾ ಹಾಗೆ ಹಾಕಿಬಿಡ್ತೀರಿ? ಉಪಚಾರ ಮಾಡ್ತೀವಿ ಸರ್, ಸ್ಪ್ರಿಂಟ್ ಅಂತ ಬರ್ತಾ ಅದನ್ನು ಜಾಸ್ತಿ ಮಾಡ್ತೀವಿ ಸರ್. ನಾವು ಬೀಜಕ್ಕೆಲ್ಲ ಇದು ಮಾಡಿಗೇಸಿ ಹಾಕ್ತಿರು ಸರ್, ಸಿಂಪರಣೆ ಮಾಡಿಗೇಸಿ ಬೋಧ ಹಾಕ್ತಿರಿ. ಬೋಧ? ಹ್ಞೂ, ಬೋಧ ಹಾಕಿ ಎರಡು ಸೈಡ್ ಹಚ್ಕೊಂತೀರಿ ಸರ್. ನಮ್ಮ ಸೈಡ್ ಇದು ಬೋಧಿನ ಎರಡು ಪಕ್ಕದಲ್ಲಿ ಹಚ್ತೀರಿ? ಎರಡು ಪಕ್ಕದ 4 ಬಟ್ಟೆಗೆ ಒಂದು ಹಚ್ತಾರೆ. ಸಸಿ ಹಚ್ಕೊಂತ ಹೋಗ್ಬಿಡ್ತೀವಿ? ಒಂದೊಂದು ಸಸಿ ಹಚ್ತಾರೆ. ಈಗ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಒಣ ಮಣ್ಣಲ್ಲಿ ಹಚ್ತಾರೆ, ಕೆಲವೊಂದ್ ಕಡೆ ನೀರ್ ಬಿಟ್ಟು ಹಚ್ತಿರ್ತಾರೆ. ಹೌದು ಸರ್. ಒಂದೊಂದ್ ಕಡೆ ಕೆಲವೊಂದ್ ಕಡೆ ಡ್ರಿಪ್ ಮೇಲೆ ಒಣ ಮಣ್ಣಾಗ ಆಮೇಲೆ ನೀರ್ ಬಿಡ್ತಾರೆ. ನಮ್ ಕಡೆ ಇದ ಪದ್ಧತಿ ಐತ್ರಿ, ಇದನ್ನ ಮಾಡ್ತಾರೆ. ನೀವು ನೀರ್ ಬಿಟ್ಟು ಬಿಡ್ತೀರಿ? ಮೊದಲ ನೀರ್ ಬಿಟ್ಕಂತ ನೀರಿನ ಕೂಡ ಹಚ್ಚದ ಸರ್. ಭೂಮಿ ನೆನೆದಾಗ ಅದ ತುರಿಕೊಂತ ಹೋಗ್ತೀರಿ? ತುರಿಕೊಂತ ಹೋಗ ಅಂದ್ರೆ ಈಗ ಭತ್ತ ಸಸಿ ಹೆಂಗ್ ನಾಟಿ ಮಾಡ್ತಿರ್ತಾರೆ? ಹಾ, ಅದೇ ಸೇಮ್ ಸರ್. ಅಂದ್ರೆ ಇದಕ್ಕೆ ಬೋಧಗೆ ಹಚ್ತಾರೆ, ಅದಕ್ಕಂದ್ರೆ ಅಲ್ಲೇ ಫುಲ್ ಹೊಲ ತುಂಬಾ ಹಚ್ತಾರೆ ಸರ್. ಈರುಳ್ಳಿ ಗಡ್ಡಿ ಕಿತ್ತ ಮೇಲೆ ಕೆಟ್ಟ ಬಿಡ್ತಾ, ಬಹಳ ನಿಮಿಷ ಇಡಕ್ಕಾಗದಲ್ಲ ಅಂತೇಳಿ ಒಂದು ರೈತರು ಹೇಳ್ತಿರ್ತಾರೆ, ನಿಮಗೆ ಏನಾದ್ರೂ ಗಮನಕ್ಕೆ ಬಂದಿದೆಯಾ? ಈ ಬೇಸಿಗೆ ಟೈಮ್ದಾಗ ಏನ್ ಮಾಡಲ್ಲ ಸರ್, ಸುಗ್ಗಿ ಟೈಮ್ದಾಗ ಹಾಕಿದಾಗ ಡ್ಯಾಮೇಜ್ ಬರ್ತಾರೆ ಗಡ್ಡಿ. ಅಂದ್ರೆ ಸುಗ್ಗಿ ಅಂದ್ರೆ ಮಳೆಗಾಲದಾಗ? ಮಳೆಗಾಲದಾಗ ಸರ್. ಜಾಸ್ತಿ ಹಾಕ್ಬಾರ್ದು ಸರ್, ಲಿಮಿಟೆಡ್ ಆಗಿ ಹಾಕ್ಬೇಕು. ಈಗ ಸ್ವಲ್ಪ ಜಾಸ್ತಿ ಆದ್ರೆ ಏನಾಗೋದಿಲ್ಲ ಸರ್. ಈಗ ಈರುಳ್ಳಿ ಅಷ್ಟೇ ಹಾಕ್ತಿರ ನೀವು, ಈರುಳ್ಳಿ ಜೊತೆ ಮತ್ತೆ ಏನಾದ್ರೂ ಅದ್ರ ಜೊತೆ ಮಿಕ್ಸ್ ಮಾಡಿರ್ತೀರಿ ಏನಾದ್ರೂ? ಏನಿಲ್ಲ ಸರ್, ಈರುಳ್ಳಿ ಒಂದೇ ಹಚ್ಚಿದ ಮೇಲೆ ಸಾಮಾನ್ಯವಾಗಿ ಎಣ್ಣೆದು ಹೊಡೆದು ಏನು ಸಮಸ್ಯೆಗಳು ಬರ್ತಾವಲ್ಲ, ರೋಗ ಏನಾದರೂ ಅಂತ ಹೇಳ್ಕೊಳ್ಳುವಂಥ ಸಮಸ್ಯೆಗಳು ಬರ್ತಾವೆ ಸರ್? ಈ ವಾತಾವರಣ ಮೇಲೆ ಡಿಪೆಂಡ್ ಇರ್ತೀರಿ. ಸೀರ್ ಜಾಸ್ತಿ ಬರ್ತೀರಿ, ಸೀರಿಗೆ ಇವು ಕೊರೋಜನ್ ಬರೋದಲ್ರಿ, ಅದು ಸೈಪರ ಸ್ಪೆಟ್ ಹೊಡಿತೀವಿ ಸರ್. ಆಮೇಲೆ ಅಂಥ ರೋಗ ಬಂದಾಗ ಎಣ್ಣೆ ಹೊಡ್ಕೊಂತ ಹೋಗ್ತೀವಿ ಸರ್. ಇರ್ತೀವಿ ಸರ್. 300 ಕುರಿ 400 ಕುರಿ ದಿವಸ 400 ರೂಪಾಯಿ ಕೊಡ್ಬೇಕು. ದಿನ 400 300 ಕುರಿ ಇದ್ರೆ 300 ರೂಪಾಯಿ. ಒಂದ್ ತಿಂಗಳಂತಂದ್ರೆ 12,000 ರೂಪಾಯಿ ಆಗುತ್ತೆ. 10-12,000 ರೂಪಾಯಿ. ಹ್ಞೂ ಸರ್. ಮತ್ತವರಿಗೆ ಕುರಿ ತರಬೋದ್ರಿಂದ ಏನು ಇದಾಗತ್ತೆ ನಿಮಗೆ, ಒಳ್ಳೆ ನಿಮಗೆ ಈರುಳ್ಳಿ ಒಳಗೆ ಏನಾದರೂ ಬದಲಾವಣೆ ಆಗಿದೆ ಬೆಳವಣಿಗೆ ಮತ್ತು ಅದರಲ್ಲಿಂದ ಅನುಕೂಲ ಆಗ್ಯದ ಕುರಿ ತರಬೋದ್ರಿಂದ? ನೀರು ಜಾಸ್ತಿ ಕಟ್ತಲ್ಲ ಸರ್, ಹಂಗಾಗಿ ಅದಕ್ಕೆ ಕಾವು ಜಾಸ್ತಿ ಆಗಿರ್ತಲ್ಲ, ಗಡ್ಡೆ ಚೆನ್ನಾಗಿ ಬರ್ತಾರೆ ಸರ್. ಚಲೋ ಬರ್ತೈತಿ ಅಂದ್ರೆ ಈಗ ತಿಪ್ಪಿ ಗೊಬ್ಬರ ಹಾಕೋದಕ್ಕಿಂತ ಕುರಿ ತರಬೋದು ಚಲೋ ಅಂತೀರಿ ನೀವು? ಅದು ಉಚ್ಚಿಗಾಟಕ್ಕೆ ಬೆಳೆ ಭಾರಿ ಕ್ಲಿಯರ್ ಬರ್ತಾರೆ ಸರ್. ಈಗ ಈರುಳ್ಳಿ ಹಾಕಿದ ಮೇಲೆ ಅದೇ ಹೊಲಕ್ಕೆ ಮತ್ತೇನು ಹಾಕ್ತೀರಿ? ಮತ್ತೆ ಅದೇ ಈರುಳ್ಳಿನ ಹಾಕ್ತಿರೋ ಅಥವಾ ಬೇರೆ ಬೆಳೆಗಳನ್ನ ಹಾಕಿ ಮತ್ತೆ ಈರುಳ್ಳಿ ಬದಲಾವಣೆ ಮಾಡ್ಕೋತೀರಿ? ಹೆಂಗ್ ಮಾಡ್ತೀರಿ? ಒಂದ ಬೆಳೆ ಒಂದ ವರ್ಷ ಮಾಡ್ತೀರಿ, ಮತ್ತೆ ನೆಕ್ಸ್ಟ್ ಬದಲಿ ಈರುಳ್ಳಿ ತಕ್ಕಂದಿಂದ ತೊಗರಿಗೆ ಬರ್ತೀರಿ ನೆಕ್ಸ್ಟ್? ಒಂದು ತಿಂಗಳ ಎರಡು ತಿಂಗಳ ಬಿಸಿಲು ತಿಂತೈತಿರಲ್ಲ ಆಮೇಲೆ ತೊಗರಿ ಹಾಕ್ತೀವಿ. ಅದಕ್ಕೆ ಹೇಗೆ ತೆಗಿತೀರಿ ಇಳುವರಿ? ಅದು ಹೆಂಗೆ ಬರ್ತದೆ ನಿಮ್ದು ಈರುಳ್ಳಿ ಒಂದು ಎಕರೆಗೆ? ಒಂದು ಎಕರೆಗೆ 250-300 ಪ್ಯಾಕೆಟ್ ಬರ್ತವ್ರೆ ನಮ್ಮ ನೀರಾವರಿ ಲೆಕ್ಕ. ಹ್ಞೂನ್ರಿ. ಮಾರಾಟದ್ದು ಹೆಂಗೆ? ಇಲ್ಲೇಸ್ತ ಲಂಗಸೂರ್ನಾಗ ಮಾರ್ತಿರೋ, ರಾಯಚೂರು ಮಾರ್ತಿರೋ, ಎಲ್ಲಿ ಹೋಯ್ತಿರಿ ಮತ್ತೆ ಮಾರಾಕ? ನಾವು ಇಲ್ಲೇ ಲೋಕಲ್ ಮಾರ್ತೀವಿ, ಆಮೇಲೆ ಭಾಳ ಆದ್ರೆ ರಾಯಚೂರು ಹೋಯ್ತೀವಿ ರೀ. ಇಲ್ಲೇ ಲೋಕಲ್ ಜಾಸ್ತಿ ರೀ ನಾವು ಮಾರೋದು. ಕಡಿಮೆ ರೇಟ್ ಅಂದ್ರೆ ನಿಮಗೆ ಈರುಳ್ಳಿಗೆ ಯಾಕಂದ್ರೆ ಭಾಳ ವರ್ಷದಿಂದ ಬೆಳೀತಿದ್ರಿ ನೀವು, ಕಡಿಮೆ ರೇಟ್ ಅಂದ್ರೆ ಎಷ್ಟು ಸಿಕ್ಕದ? ಜಾಸ್ತಿ ಅಂದ್ರೆ ಎಷ್ಟು ರೇಟ್ ಸಿಕ್ಕತ್ತೆ ನಿಮಗೆ? ಜಾಸ್ತಿ ಅಂದ್ರೆ ಸರ 3,000 ಸಿಕ್ಕತ್ತೆ, ಕಮ್ಮಿ ಅಂದ್ರೆ 500-600 ಕ್ವಿಂಟಲ್ ಸಿಕ್ಕತ್ತೆ ಸರ್. ಎಷ್ಟು ರೇಟ್ ಸಿಕ್ಕರೆ ರೈತರಿಗೆ ಗಿಟ್ಟದ ಉಳ್ಳಾಗಡ್ಡಿ? ಕನಿಷ್ಠ ಇಷ್ಟು ರೇಟು ರೈತರಿಗೆ ಬೇಕು ಅಂತಂದ್ರೆ ಎಷ್ಟು ಇರ್ಬೇಕು ಕನಿಷ್ಠ ರೇಟ್ ಅಂದ್ರೆ? ಕನಿಷ್ಠ ಅಂದ್ರೆ 1,000-1,200 ರೂಪಾಯಿ ಇದ್ರೆ ವರ್ಕೌಟ್ ಆತ್ರಿ. ಬೇಸಿಗೆ ಟೈಮ್ದಾಗ, ಸುಗ್ಗಿ ಟೈಮ್ದಾಗ ವರ್ಕೌಟ್ ಆಗಲ್ರಿ. ಅದನ್ನು ಸಂಗ್ರಹ ಮಾಡಿಡಕ್ಕೆ ಏನು ಮಾಡ್ಕೊಂಡಿರ್ತೀರಿ? ಯಾವ ಥರ ಮಾಡ್ತೀರಿ? ಏನಿಲ್ಲ ಸರ್, ಗಿಡದ ನೆಳಗೆ ಹಾಕ್ತೀವಿ ನಾವು ಸಂಗ್ರಹ. ಪೂರಾ ಶೆಡ್ ಓಪನ್ ರೀ. ಮಳೆ ಚಾಲು ಆದಕೂಲೇ ಮಾರಿಬಿಡೋದು? ಮಳೆ ಚಾಲು ಆಗೋ ಮೊಮೆಂಟಿಗೆ ಮಾರಿಕೊಂಬಿಡೋದು ಸರ್. ಹೇಗೆ ಅನಿಸ್ತದೆ ಈರುಳ್ಳಿ ಯಾವತ್ತು ನೀವು ಪ್ರತಿ ವರ್ಷ ಒಂದು ವರ್ಷವೂ ಬಿಡಲಾರ್ದಂಗೆ ಬೆಳೀತಾ ಇದ್ದೀರಿ? ಹ್ಞೂ, ಕಂಟಿನ್ಯೂ ಬೆಳತ್ತೆ. ಬೇಸಿಗೆ ಟೈಮ್ದಾಗ ಫಿಕ್ಸ್ ಬೆಳಿತೀವಿ ಸರ್. ಹ್ಞೂನ್ರಿ. ಎಷ್ಟು ಎಕರೆ ಹಾಕ್ತಿರಿ ವರ್ಷ ಸರ್? 2 ಎಕರೆ 2.5 ಎಕರೆ ಹಾಕ್ತಿರಿ ಸರ್ ಬೇಸಿಗೆ. ಜನವರಿಗೆ ನಾಟಿ ಮಾಡಿದ್ರು. ಯಾವಾಗೂ ಈರುಳ್ಳಿ ನಿಮಗೆ ಕೈ ಕೊಟ್ಟಿಲ್ಲ? ಲಾಸ್ ಆಗಿಲ್ಲ ರೀ ಸರ್. ಅಣ್ಣಾಗ ನೀರು ತರಿಸಿಲ್ಲ ಈರುಳ್ಳಿ ನಿಮಗೆ?